ಹತೋಟಿ ಮಾಡೋದು ನಮ್ಮ ಆರೋಗ್ಯಕ್ಕೆ ಮತ್ತು ಪರಿಸರಕ್ಕೆ ತುಂಬಾ ಮಹತ್ವವಾದದ್ದು. ಆದ್ರಿಂದ ಕೃಷಿಯಲ್ಲಿ ನಮ್ಮ ಕಹಿಬೇವನ್ನು ಉಪಯೋಗಿಸಿ ಕೀಟಗಳನ್ನು ಹತೋಟಿ ಮಾಡೋದು ತುಂಬಾ ಮುಖ್ಯವಾಗಿದೆ. ಕಹಿಬೇವು ಆಕ್ಚುಲಿ ಸಸ್ಯ ಮೂಲದ ಕೀಟನಾಶಕ ಇದು, ಮತ್ತೆ ಇದರಲ್ಲಿ 200ಕ್ಕೂ ಹೆಚ್ಚು ಕೀಟನಾಶಕ ಅಂಶಗಳಿದ್ದಾವೆ. ಅದರಲ್ಲಿ ಅಜಾಡರೆಕ್ಟಿನ್ ಇರ್ಬೋದು, ಸಲಾನೇನ್ ಇರ್ಬೋದು, ನಿಂಬೆನ್ ಇರ್ಬೋದು, ನಿಂಬೆಡಿನ್ ಇರ್ಬೋದು, ಮೆಲಿಯಾನ್ ಇರ್ಬೋದು, ಟ್ರಯೋಲ್ ಇರ್ಬೋದು. ಮತ್ತು ಪೀಡೆಗಳ ಅಥವಾ ಕೀಟಗಳ ಹತೋಟಿಯಲ್ಲಿ ಅಜಾಡರೆಕ್ಟಿನ್ ಅತಿ ಮುಖ್ಯ. ಏನು ನಾವು ಕಹಿ ಅಂಶ ನೋಡ್ತೀವೋ ಅದು ಅಜಾಡರೆಕ್ಟಿನ್ನು, ಇದು ತುಂಬ ಮುಖ್ಯ ಪಾತ್ರ ವಹಿಸುತ್ತದೆ. ಮತ್ತು ಇದರಿಂದ ಬೇವು ಕೀಟ ನಿರೋಧಕ ಗುಣ ಸಹ ಹೊಂದಿದೆ. ಇನ್ನು ಬೇವಿನ ಕೀಟನಾಶಕಗಳಿಂದ ಹತೋಟಿಯಾಗುವ ಯಾವ್ಯಾವ ಪೀಡೆಯನ್ನು ಹತೋಟಿ ಮಾಡ್ಬೋದು ಅಂದರೆ, ಸುಮಾರು 300ಕ್ಕೂ ಹೆಚ್ಚು ಕೀಟಗಳನ್ನು ನಾವು ಪರಿಣಾಮಕಾರಿಯಾಗಿ ಬೇವಿನ ವಿವಿಧ ಉತ್ಪನ್ನಗಳನ್ನು ಉಪಯೋಗಿಸಿ ಹತೋಟಿ ಮಾಡ್ಬೋದು. ಸಾಮಾನ್ಯವಾಗಿ ಕೊರೆಯುವ ಕೀಟ ಇರ್ಬೋದು, ನುಸಿ ಇರ್ಬೋದು, ಅಥವಾ ಮಣ್ಣಿನಲ್ಲಿರುವ ಗೆದ್ದಲು ಇರ್ಬೋದು, ಈವನ್ ಶಿಲೀಂಧ್ರ, ದುಂಡಾಣು, ರಸ ಹೀರುವ ಕೀಟಗಳು, ಎಲೆ ತಿನ್ನುವ ಕೀಟಗಳು, ಎಲೆ ಮತ್ತು ಕಾಯಿ ಕೊರಕಗಳು, ಮತ್ತು ಈವನ್ ದಾಸ್ತಾನು ಕೀಟಗಳು, ಈಗ ನಾವೇನು ಸಂಗ್ರಹಣೆ ಮಾಡ್ತಿರ್ತೀವೋ ಅಲ್ಲೇನು, ಹೀಗೆ ಇತ್ಯಾದಿ ಕೀಟ ಮತ್ತು ರೋಗಗಳನ್ನು ಹತೋಟಿ ಮಾಡಲಿಕ್ಕೆ ಈ ಬೇವು ತುಂಬ ಮಹತ್ವದ ಪಾತ್ರ ವಹಿಸುತ್ತದೆ. ಮತ್ತೀಗ ನಾವು ಸಾಮಾನ್ಯವಾಗಿ ಮನೆಗಳಲ್ಲಿ ಅಂದರೆ ಕಾಳಿನೊಡನೆ ಒಣಗಿದ ಈ ಬೇವಿನ ಎಲೆಗಳನ್ನು ಸೇರಿಸಿ ಕಾಳುಗಳನ್ನು ಸಂಗ್ರಹಿಸಿಟ್ಟರೆ ಆ ಧಾನ್ಯಗಳು ಅಥವಾ ಕಾಳುಗಳು ಸುಮಾರು 1-6 ತಿಂಗಳವರೆಗೂ ಕೆಡದಂತೆ ನಾವು ರಕ್ಷಣೆ ಮಾಡಬಹುದು. ಪ್ರತಿ ಕೆಜಿ ಧಾನ್ಯಗಳಿಗೆ 2 ಮಿಲಿಯಂತೆ ಕಹಿಬೇವಿನ ಎಣ್ಣೆ ಲೇಪಿಸಿ ಅದನ್ನು ನೆರಳಲ್ಲಿ ಒಣಗಿಸಿ ಸಂಗ್ರಹಣೆ ಮಾಡಿಟ್ಟರೆ ಹೆಚ್ಚು ಕಡಿಮೆ 1 ವರ್ಷದವರೆಗೂ ಅದಕ್ಕೆ ಯಾವುದೇ ಥರ ಕೀಟಗಳ ಬಾಧೆ ಬರೋದಿಲ್ಲ. ಮತ್ತು ಬೇವಿನ ಎಲೆಯನ್ನು ಪುಡಿ ಮಾಡಿ ಸಸ್ಯದ ಸುತ್ತಲೂ ಹಾಕುವುದರಿಂದ ಈ ಗಿಡ ಕತ್ತರಿಸುವ ಹುಳು, ಬೇರು ಕತ್ತರಿಸುವ ಕೀಟಗಳ ಬಾಧೆನ ನಾವು ತಡೆಗಟ್ಟಬಹುದಾಗಿದೆ. ಈಗ ಸಾಮಾನ್ಯವಾಗಿ ಕೆಲವೊಂದು ಬೆಳೆಗಳಲ್ಲಿ ಬೇರು ಜಂತು ಹುಳ ಅಂತ ಇದೆ. ಈ ಬೇವಲ್ಲಿ ಬೇರು ಜಂತು ಹುಳುಗಳನ್ನು ನಾಶ ಮಾಡುವ ಒಂದು ಗುಣ ಇದೆ. ಪ್ರತಿ ಎಕರೆ ಭೂಮಿಗೆ ನಾವೇನು ಮಾಡಬೇಕು ಅಂದರೆ, ಉಳುಮೆ ಮಾಡುವಾಗ ಸರಾಸರಿ 200 ಕೆಜಿ ಕಹಿಬೇವಿನ ಹಿಂಡಿನ ಪ್ರತಿ ಎಕರೆಗೆ ಹಾಕಿದ್ರೆ ಅದೇನಾಗುತ್ತೆ ಅಂದರೆ, ಈಗ ನಮ್ಮ ಮಕ್ಕಳಿಗೆ DPT ಪೋಲಿಯೋ ಲಸಿಕೆ ಹಾಕ್ತೀವಿ ಮುಂದೆ ರೋಗಗಳು ಬರಬಾರ್ದು ಅಂತ, ಹಾಗೆ ಗಿಡಗಳಿಗೂ ರೋಗ ನಿರೋಧಕ ಶಕ್ತಿಯನ್ನು ಕೊಟ್ಟು ಮುಂದೆ ರೋಗ ಮತ್ತು ಕೀಟಗಳು ಬರದೇ ಇದ್ದಂಗೆ ರಕ್ಷಣೆ ಕೊಡುತ್ತವೆ. ಮತ್ತು ಈಗ ಬೇವಿನ ವಿವಿಧ ಉತ್ಪನ್ನ ಅಂತ ಅಂದರೆ, ಬೇವಿನ ಬೀಜದ ಕಷಾಯ, ಬೇವಿನ ಎಲೆ ಕಷಾಯ, ಬೇವಿನ ಎಣ್ಣೆ, ಬೇವಿನ ಹಿಂಡಿ, ಬೇವಿನ ಸಾಬೂನು, ಮತ್ತು ಒಣಗಿದ ಬೇವಿನ ಎಲೆಯ ಪುಡಿ, ಹೀಗೆ ಮತ್ತು ಮಾರುಕಟ್ಟೆಯಲ್ಲೂ ಹಲವಾರು ಬೇವಿನ ಒಂದು ಕೀಟನಾಶಕಗಳು ಲಭ್ಯವಿದೆ. ಈಗ ಬೇವಿನ ಬೀಜದ ಕಷಾಯ ಮಾಡೋದು ತುಂಬ ಸುಲಭ ಮತ್ತು ತುಂಬ ಲಾಭದಾಯಕ, ಯಾಕೆಂದರೆ ನಮ್ಮ ಲೋಕಲ್ಲಾಗಿ ಸಿಗೋ ಒಂದು ಬೇವಿನ ಬೀಜನ ತೊಗೊಂಡು ಅದನ್ನು ಕಷಾಯ ಮಾಡ್ಬೋದು ಅದು, ಮತ್ತು ತುಂಬ ಇಫೆಕ್ಟಿವ್ ಆಗೂ ಇರುತ್ತೆ. ಆ ಬೇವಿನ ಬೀಜದ ಕಷಾಯ ಹೇಗೆ ಮಾಡೋದು ಅಂದರೆ, ಪ್ರತಿ ಲೀಟರ್ ನೀರಿಗೆ ನಾವು 50-60 ಗ್ರಾಂ ಬೇವಿನ ಬೀಜ ತೊಗೋಬೇಕು. ಆ ಒಳಗಡೆ ಒಂದು ಕಂದು ಬಣ್ಣದ ಒಂದು ತಿರುಳಿರುತ್ತೆ, ಆ ತಿರುಳನ್ನು ಜಜ್ಜಿ ಪೌಡರ್ ಮಾಡಬೇಕು. ಈ ಗೋಧಿ ಹಿಟ್ಟಿನಷ್ಟು ಪೌಡರ್ ಮಾಡಿದ್ರೂ ಒಳ್ಳೆಯದು. ಆ ಪೌಡರ್ನ ತೆಳ್ಳಿಗಿನ ಹತ್ತಿ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಅದನ್ನು ಗಂಟು ಕಟ್ಟಿ ನೀರಲ್ಲಿ ಒಂದು 6-10 ಗಂಟೆಗಳ ಕಾಲ ನೆನೆ ಹಾಕಬೇಕು. ನಂತರ 10 ಗಂಟೆ ಆದಮೇಲೆ ಏನು ಮಾಡಬೇಕು ಅಂದರೆ, ಆ ಗಂಟನ್ನು ಚೆನ್ನಾಗಿ ಕೈಯಲ್ಲಿ ಕಿವಿಚಬೇಕು, ಆ ರಸ ಎಲ್ಲ ಹೊರಗಡೆ ಬಿಟ್ಟುಕೊಳ್ಳುತ್ತೆ. ಅದಕ್ಕೆ ಬೇವಿನ ಬೀಜದ ಕಷಾಯ ಅಂತೀವಿ. ಈ ಬೇವಿನ ಬೀಜದ ಕಷಾಯಕ್ಕೆ ಪ್ರತಿ ಲೀಟ್ರಿಗೆ 2 ಮಿಲಿ ಸೋಪಿನ ದ್ರಾವಣವನ್ನು ಬೆರೆಸಿಬಿಟ್ಟು ಸಿಂಪಡಣೆ ಮಾಡಬೇಕು. ಎಲ್ಲ ಥರದ ಕೀಟಗಳ ಹತೋಟಿಯನ್ನು ಈ ಬೇವಿನ ಬೀಜದ ಕಷಾಯದಿಂದ ಮಾಡ್ಬೋದು. ಇನ್ನು ಬೇವಿನ ಬೀಜ ಅಕಸ್ಮಾತ್ ಸಿಕ್ಕಲಿಲ್ಲ, ಬೇವಿನ ಎಲೆ ಸಿಕ್ತು ಅಂದರೆ, ಪ್ರತಿ ಲೀಟರ್ ನೀರಿಗೆ 150-200 ಗ್ರಾಂ ಬೇವಿನ ಎಲೆಗಳನ್ನು ತಗೋಬೇಕು. ಉಗುರು ಬೆಚ್ಚಗೆ ನೀರಿಗೆ ಹಾಕಬೇಕು. 6-8 ಗಂಟೆಗಳ ಕಾಲ ಆದಮೇಲೆ ಅದನ್ನು ಚೆನ್ನಾಗಿ ಆ ಎಲೆಗಳನ್ನೆಲ್ಲ ಕೈಯಲ್ಲಿ ಕಿವಿಚಿಬಿಟ್ಟು ಒಂದು ತೆಳ್ಳಿಗಿನ ಬಟ್ಟೆಯಲ್ಲಿ ಸೋಸಿಬಿಟ್ಟು ಪ್ರತಿ ಲೀಟರ್ ನೀರಿಗೆ 2 ಮಿಲಿ ಯಾವುದಾದ್ರು ಒಂದು ಅಂಟು ದ್ರವವನ್ನು ಸೇರಿಸಿಬಿಟ್ಟು ಸಿಂಪಡಿಸಬೇಕು. ಎಲ್ಲ ರೀತಿಯ ಕೀಟಗಳ ಹತೋಟಿಯನ್ನು ಮಾಡ್ಬೋದು. ಪ್ರತಿ ಲೀಟ್ರಿಗೆ 3-5 ಮಿಲಿ ಲೀಟರ್ ಬೇವಿನ ಎಣ್ಣೆಯನ್ನು ಪ್ರತಿ ಲೀಟರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಗಿಡಗಳಿಗೆ ಸಿಂಪಡಣೆ ಮಾಡಿದ್ರೂ ಸಹ ಕೀಟಗಳ ಹತೋಟಿಯನ್ನು ಮತ್ತು ಈವನ್ ರೋಗಗಳ ಹತೋಟಿಯನ್ನು ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ನನ್ನ ದೂರವಾಣಿ ಸಂಖ್ಯೆ 9448642416. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ನಾನು ತರಕಾರಿ ವ್ಯಾಪಾರಿ ರಮೇಶ್. ಸರಿಯಾದ ತೂಕದಿಂದ ಗ್ರಾಹಕರಿಗೆ ಖುಷಿ, ಹಾಗೆಯೇ ಸರಿಯಾದ ಸುರಕ್ಷೆಯಿಂದ ಕುಟುಂಬಕ್ಕೆ ಭವಿಷ್ಯದ ಚಿಂತೆಯಿಂದ ಮುಕ್ತಿ. ಅದಕ್ಕೆ ನನ್ ಮಾತು ಕೇಳಿ, ಇವತ್ತೇ ಸೇರ್ಕೊಳ್ಳಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನಾ ಜೊತೆ. ಪಡೆಯಿರಿ 2 ಲಕ್ಷ ರೂಪಾಯಿಯ ಜೀವ ವಿಮೆ ವರ್ಷಕ್ಕೆ 436 ರೂಪಾಯಿಯಲ್ಲಿ, ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನಾ ಪಡೆಯಿರಿ 2 ಲಕ್ಷ ರೂಪಾಯಿಯ ದುರ್ಘಟನೆ ವಿಮೆ ವರ್ಷಕ್ಕೆ 20 ರೂಪಾಯಿಯಲ್ಲಿ. ಬುದ್ಧಿವಂತಿಕೆ ತೋರಿಸಿ, ಜವಾಬ್ದಾರಿ ನಿಭಾಯಿಸಿ, ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಿ. ಮಗು ಹುಟ್ಟಿದಾಗಿನಿಂದ 16 ವರ್ಷ ತುಂಬುವವರೆಗೆ ವಿವಿಧ ಹಂತಗಳಲ್ಲಿ ನೀಡುವ ಲಸಿಕೆಗಳು ಸಂಪೂರ್ಣ ಉಚಿತ. ಗರ್ಭಿಣಿಯರಿಗೆ TD ಲಸಿಕೆ, ಮಗು ಹುಟ್ಟಿದ ತಕ್ಷಣ BCG, ಹೆಪಟೈಟಿಸ್ ಬಿ ಪೋಲಿಯೋ ಹನಿ, 1.5 ಮತ್ತು 3.5 ತಿಂಗಳಲ್ಲಿ ಇಂಜೆಕ್ಟಬಲ್ ಪೋಲಿಯೋ ವ್ಯಾಕ್ಸಿನ್, 1.5, 2.5, 3.5 ತಿಂಗಳಲ್ಲಿ ರೋಟಾವೈರಸ್ ಪೋಲಿಯೋ ಲಸಿಕೆ ಪೆಂಟಾವೆಲೆಂಟ್ ಲಸಿಕೆ, 1.5, 3.5 ಮತ್ತು 9 ತಿಂಗಳಲ್ಲಿ 3 ವರಸೆ PCV ಲಸಿಕೆ, 9 ತಿಂಗಳ ನಂತರ 1.5 ವರಸೆ ದಡಾರ ರುಬೆಲ್ಲಾ ಲಸಿಕೆ, 1.5 ವರಸೆ JE ಲಸಿಕೆ ಹಾಗೂ ವಿಟಮಿನ್ ಎ, 1.5 ವರ್ಷದಲ್ಲಿ 2.5 ವರಸೆ ದಡಾರ ರುಬೆಲ್ಲಾ ಲಸಿಕೆ, 2.5 ವರಸೆ JE ಲಸಿಕೆ, ಪೋಲಿಯೋ ಹನಿ ಬೂಸ್ಟರ್ ಹಾಗೂ DPT ಬೂಸ್ಟರ್ 1, 5 ವರ್ಷಕ್ಕೆ ಡಿಪಿಟಿ ಬೂಸ್ಟರ್ 2, 10 ಮತ್ತು 16 ವರ್ಷಕ್ಕೆ ಟಿಡಿ ಲಸಿಕೆ ಹಾಕಲಾಗುವುದು. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಈಗ ಕೇಳಿ ಕೃಷಿ ಬೆಳಕು ಸರಣಿ ಕಾರ್ಯಕ್ರಮ. ಆಕಾಶವಾಣಿ ಕೃಷಿ ಬೆಳಕು. ಸರಣಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಬದುಕಿ ಬದುಕಲು ಬಿಡಿ ಕುರಿತು ಮಾತುಕತೆ. ಸವಾಸ್ವೆ ಸಾಕ್ ಸಾಕಾಗಿ ಹೋಯ್ತು. ನಾನಂತೂ ಎಷ್ಟು ಕಸ ಗುಡಿಸ್ಲಿ, ನಾನ್ ತೆಗ್ದು ಹಾಕ್ದಂಗೆ ಅವನ್ ತಂದು ಹಾಕ್ದಂಗೆ ನೋಡಪ್ಪ. ಇದೇನ್ ಗೌರಮ್ಮ ನಿಂದು ವಟ ವಟ ಅಂತ ಯಾವಾಗ ನೋಡಿದ್ರು? ಆ ಸಣ್ಣ ಮಕ್ಕಳನ್ನ ಬೈತಾನೆ ಇರ್ತೀಯಲ್ಲವ. ಬಾಗಂಗಣ ಕೂತ್ಕ ಬೈದಲ್ಲಿ ಇನ್ನೇನಪ್ಪ, ಆ ಹುಡ್ಗ ಮನೆನೆಲ್ಲಾ ಕಸ ಹರಡುತ್ತೆ. ಸುಮ್ನಿರ್ ಗೌರಕ್ಕ, ಮಕ್ಳ ಆಟ ಆಡ್ಬೇಕಾದ್ರೆ ಇದೆಲ್ಲ ಇದ್ದುದ್ದೇಯ. ಮಕ್ಳ ಆಟ ಆಡ್ದಲ್ಲೇಯ ನಾನು ನೀನು ಗಂಗಣ್ಣ ಆಟ ಆಡಕ್ಕಾಗುತ್ತೇನು? ಅಬ್ಬಬ್ಬಬ್ಬಬ್ಬ, ಏನ್ರಪ್ಪ ಎಲ್ಲ ಸೇರಿ ಏನು ಮಕ್ಳು ಬರೀ ಬಗ್ಗೆ ಬಾರಿ ಬೈಯಕ್ ಶುರು ಇಚ್ಕೊಂಡ್ಬಿಟ್ಟಿದೀರಾ? ಬೈಯೋದೇನಿಲ್ಲ, ಬರೀ ಕಸ ಮುಸುರೆ ಮಾಡ್ತಾನೆ, ಮನೆ ತುಂಬಾ ಕೊಳಕ್ ಮಾಡ್ತಾನೆ ಅಂತ ಮೊಮ್ಮಗ ಅಂತ ಗೌರಮ್ಮನ್ ಪಾಯಿಂಟ್. ಅದು ನಿಜ ಅನ್ನು, ನಮ್ಮನೆ ಮಕ್ಳು ಇದಾವೆ, ಅದೇನ್ ತರಲೆ ಮಾಡ್ತೇವೆ ಅಂತೀನಿ, ಎಲ್ಲೆಲ್ಲೋ ಹೋಗ್ತವೆ, ಎಂತೆಂಥದ್ದು ಗಿಡ ಬಳ್ಳಿ ಬೀಜ ತಂದು ಮನೆ ಮುಂದಿನ ಜಾಗ ಒಂದಿಷ್ಟು ಬಿಡದಂಗ ಹಾಕಿದವೆ ಅಂತೀನಿ. ನಾವು ಬೆಳೆದಿದ್ದ ಹಾತು, ಇನ್ನ ಅವ್ರು ಬೆಳೆಯೋದೈತಿ. ಓದ್ಬೇಕಾದ್ರೆ ಓದ್ಬೇಕು, ಬರಿಬೇಕಾದ್ರೆ ಬರಿಬೇಕು, ಇದೇನೋ ಮಾಡ್ಕೊಂಡು ಕೂತಾವಿವು. ಏ ಬಿಡು ಗೌರಕ್ಕ, ಅದೇನ್ ಹಂಗಂತೀಯ, ನಿಮ್ ಮನೆ ಮಕ್ಳು ಬಹಳ ಚೆನ್ನಾಗಿ ಓದ್ತವೆ ಅಂತ ಊರ್ಗೂರ್ಗೆ ಹೇಳ್ತೈತೆ ಬಿಡವ. ನೀನೆಲ್ ನೋಡ್ದವ? ಈ ಕಾಲದ ಮಕ್ಳೇನವ ನಂಬಂಗೇನ್ ದಡ್ರ, ಬೆರಳು ತೋರಿಸಿದ್ರೆ ಅಸ್ತಾನೆ ನುಂಗ್ತೀವಿ ಅಂತಾರೆ. ಓದೋ ವಿಷಯದಲ್ಲಿ ಯಾರು ದಡ್ಡಿರಲ್ಲ ಬಿಡ್ರಿ. ಓದೋದೇನೋ ಓದ್ತಾನೆ, ಮಾಡೋ ಕೆಲ್ಸ ಬಿಟ್ಟು ಆಡೋ ದಾಸೇನ್ ಕೂಟ ಓದ ಅಂತ ಯಾವಾಗ್ಲೂ ಹಕ್ಕಿ ಅವರಾಣಿ ಅಂತ ಅವ್ರಿಂದೆ ಹೋಗ್ತಾನ ಕಣವ. ಅದೆಂತ ಮಾತೊಂದು ಮಾತಾಡ್ತೀಯ ಗೌರಕ್ಕ, ಅವ್ರ ಯಾಕೆ ಹೋಗ್ತಾರ ಅವರಾಣಿ ಹಿಂದೆ? ಅಲ್ಲ ಜಯಕ, ಶಾಲೆಯಲ್ಲಿ ಹೇಳಿದ್ರಂತೆ ಪಕ್ಷಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆಯಂತೆ, ಅವಕ್ಕೆಲ್ಲ ಜಾಗ ಮಾಡಿಕೊಟ್ಟು ರಕ್ಷಣೆ ಮಾಡ್ತೀನಿ ಅಂತ ಹೊರಟವನೆ. ಮನೆಯಲ್ಲಿ ಗೂಡು ಮಾಡೋಕಂತ ಹುಲ್ಲು ಕಾಗದ ಎಲೆ ಕಸ ಕಡ್ಡಿ ತಂದು ಮನೆ ತುಂಬಾ ಆಡ್ಬಿಟ್ಟಿದ ಅನ್ಕಣವ. ಇದು ಒಳ್ಳೆ ತಮಾಷೆ ವಿಷಯ ಆಯ್ತಪ್ಪ, ಅಕ್ಕಿ ಪಕ್ಷಿ ಕಮ್ಮಿ ಆಯ್ತು ಅಂತ ಮನೆ ಮನೇಲಿ ಅಕ್ಕಿ ಸಾಕಾಗತ್ತ? ಕಾಡಲ್ಲೋ ಮೇಡಲ್ಲೋ ಅವೇ ಗೂಡು ಮಾಡ್ಕೊಂತವೆ, ಅಲ್ಲೇ ಮರಿನೂ ಮಾಡ್ಕೊಂತವೆ, ಅದೆಲ್ಲ ಉಸಾಬರಿ ನಮಗೆ ಯಾಕೆ ಅಂತೀನಿ. ಕಾಡಲ್ಲೈತು ಸುವರ್ಣ, ಎದ್ದು ಬಾತ್ ಮರನೆಲ್ಲ ನುಂಗಿ ನೀರ್ ಕುಡಿದೀವಿ, ಸಣ್ಣ ಗಿಡ ಬೆಳೆಯೋಕು ಬಿಟ್ಟಿಲ್ಲ. ಎಲ್ಲಿ ನೋಡಿದ್ರು ಬಯಲು, ಜೊತೆಗೆ ಬರೀ ಪಾರ್ಥಿಯನಿಯಂ ಕಳೆ, ಎಲ್ಲಿ ಗೂಡು ಕಟ್ತಾವೆ ಪಾಪ ಮೂಕ ಪ್ರಾಣಿಗಳು. ಹೌದೌದು, ಹಾಗೋ ನೋಡಪ್ಪ ಗಂಗಣ್ಣನ ಕತೆ ಇದೇನು ಹೊಸ ವರ್ಷ ಇದ್ದಂಗಿದೆಯಲ್ಲ. ನಂಗೇನೋ ಗಂಗಣ್ಣ ಮಾತಲ್ಲಿ ಸ್ವಲ್ಪ ಅರ್ಥ ಐತೆ ಅಂತ ಕಾಣತ್ ಕಣ್ರಪ್ಪ. ಹಂಗಂದ್ರೆ ಜಯಕ್ಕ ನೀನ್ ಹೇಳೋದು? ನೀನೇ ಹೇಳ ಶಿವಣ್ಣ, ನಾವು ಚಿಕ್ಕವರಾಗಿದ್ದಾಗ ನಮ್ಮೂರ್ ತೆವರು ಎಷ್ಟೊಂದಿತ್ತು, ಊರ್ ದನ ಎಲ್ಲ ಮೇಯಿಸ್ತಿದ್ವು, ಬ್ಯಾಟಿ ಗಿಡ ವಂಗೆ ತಂಕ್ಟೆ ಹುಲಿಜಾಲಿ ಗಿಡ ಕಾರೆ ಬಾರೆ ಒಂದಾ ಎರಡ. ಅಯ್ಯೋ ಶಿವನೇ, ಈನಾಡಿ ಗಿಡ ಇತ್ತ? ನಾನಂತೂ ಕಾಣೆ ಕಣವ. ನೀನ್ ಮದುವೆ ಆಗಿ ಊರಿಗೆ ಬರೋ ಹೊತ್ತಿಗೆ ಎಲ್ಲ ಹಾಳಾಗಿ ಹಳ್ಳ ಹಿಡಿದು, ನಿನಗ್ ಗೊತ್ತಿಲ್ಲ ಬಿಡೋದ್. ಓ ನನಗ್ ಗೊತ್ತೇಳಪ್ಪ, ಆ ಗಿಡಗಳೆಲ್ಲವ ಗಿಳಿ ಗುಬ್ಬಿ ಗೌಜನಕ್ಕಿ ಉಣ್ಣೆಗೊರವ ಕಾಗೆ ಗೂಬೆ ಅದ್ದು ಒಂದಾ ಎರಡ ಎಲ್ಲ ಸಿಕ್ಕಾಬಟ್ಟೆ ಕೂಗಾಡಿ ಮರಿ ಮಾಡಿ ಸಂಭ್ರಮ ಪಡವು. ಈಗೆಲ್ಲೋದ್ವೋ ಏನ್ ಕತೆನೋ, ಎಲ್ಲೆಲ್ಲೋ ಹೋಗಿರ್ತಾವ ಅವನ್ ಕಟ್ಕೊಂಡ್ ನಮ್ಗೆ ಏನೀಗ ಅಂತೀನಿ. ಬದುಕಿಲ್ಲದ ಬಡಗಿ ಅದೇನೋ ಮಾಡಿದ್ನಂತೆ. ಹಂಗಾತು ನಿನ್ ಕತೆ. ಇಲ್ಲ ಕಣಕ್ಕ, ಅಷ್ಟು ಸುಲಭಕ್ಕೆ ಈ ಪಾಯಿಂಟ್ ನಾವು ಬಿಡೋಕ್ಕಾಗಲ್ಲ. ಮೊದ್ಲೆಲ್ಲ ಗರಿ ಗುಡಿಸ್ಲು ಹಂಚಿನ ಮನೆ ಊರು ತುಂಬಾ ಇದ್ವು. ಮನೆ ಪಡಸಾಲೆ ತುಂಬಾ ಗುಬ್ಬಚ್ಚಿ ಬರವು ಗೂಡು ಮಾಡಿ ಮರಿ ಮಾಡ್ತಿದ್ವು. ಊರಲ್ಲೆಲ್ಲ ಎಲ್ಲಿ ಮರ ಆಯ್ತೋ ಅಲ್ಲೆಲ್ಲ ಕಾಗೆ ಹದ್ದು ಗೂಬೆ ಹೀಗೆ ತರಹೇವಾರಿ ಪಕ್ಷಿಗಳು ಮನೆ ಮಾಡಿಕೊಂಡಿದ್ದು. ಎಲ್ಲಿಗೋದಾವು ಅವೆಲ್ಲ? ಊರು ತುಂಬಾ ತಾರಸಿ ಮನೆ, ತೊಲೆ ಇಲ್ಲ, ಜಂತಿ ಇಲ್ಲ, ಗೂಡಿಲ್ಲ, ಮಾಡಿಲ್ಲ. ಬಾ ಅಂದ್ರೆ ಎಲ್ಲಿಗೆ ಬಂದವು, ಹೆಂಗ್ ಬಂದವು? ಎಲ್ಲಾ ಜಾಗ ನರ ಮನುಷ್ಯರಿಗೆ ಬೇಕು ಅಂತ ಕಾಲ್ ಚಾಚಿ ಮಲಗಿದೇವಿ. ಪಾಪ ಮೂಕ ಜೀವಿಗಳಿಗೆ ಏನ್ ಮಾಡ್ಬೇಕು? ಹೌದು ಹೇಳಪ್ಪ, ಹಳ್ಳಿಯಲ್ಲಿ ಇಷ್ಟು ಚಂದ, ಇನ್ ಪ್ಯಾಟೆ ಕತಿ ಏನಾದ ತೂಂತೀನಿ. ಅಲ್ಲಿನ ಜನ ಇರಕ್ಕೆ ಜಾಗ ಇಲ್ಲ, ಇನ್ನು ಇವಕ್ಕೆಲ್ಲ ಬಿಡ್ತಾರೇನಪ್ಪ ಅಲ್ಲಿ? ಆ ಕಾಲದಾಗೆ ತೊಗರಿ ಗಿಡದಲ್ಲಿ ನೂರಾರು ಜಾತಿ ಹುಳುಗಳು ಇರ್ತಿದ್ವು. ಬೆಳೆ ಮಾತ್ರ ಹಾಳಾಗಿದ್ದೇ ಕಾಣ್ಕಂಡ್ರವ ನಾನು. ಅದೇ ನೋಡವ, ಎಲ್ಲ ಉಪಕಾರಿ ಕೀಟಗಳು ಅಂತ ಕರಿತಾ ಇದ್ರು ಅಂತೇಳಿ ನಮ್ಮ ಹುಡುಗರು ಸಾಯಂಕಾಲದ ಪಾಠದಾಗ ಓದ್ಕೊಂತ ಇದ್ರು ಅಂತೀನಿ. ಸ್ಕೂಲ್ನಲ್ಲಿ ಇದೆಲ್ಲ ಹೇಳ್ಕೊಡ್ತಾರೇನಪ್ಪ? ಅದಕ್ಕೆ ಮತ್ತೆ ಹುಡುಗರು ಗಿಡ ಹಾಕ್ತಿವಿ, ಗೂಡು ಕಟ್ತೀವಿ, ಅಕ್ಕಿ ಸಾಕ್ತಿವಿ, ಪಕ್ಷಿ ಸಾಕ್ತಿವಿ ಇಂತವೆ ನಮಗೆ. ಹೌದೇನು? ಅವಾಗೆಲ್ಲ ಬೇಕಾದಷ್ಟು ಅಕ್ಕಿ ಪಕ್ಷಿನೂ ಇತ್ತು, ತೊಂದರೆ ಕೊಡೋ ಕೀಟಗಳನ್ನ ತಿಂದಾಕ್ತಾ ಇದ್ವು. ಈಗ ನೋಡಿದ್ರೆ ಬೈರಿ ಸೈನಿಕ ಹುಳು, ಕಂಬಳಿ ಹುಳ, ಅವುಗಳನ್ನ ತಿನ್ನಕ್ ಬರೋ ಅಕ್ಕಿಗೆ ಜಾಗವೇ ಇಲ್ಲ. ಅವಕ್ಕೆ ಜಾಗ ಇಲ್ಲ, ಇವಕ್ಕೆ ಭಯ ಇಲ್ಲ ಅನ್ನಂಗೈತೆ ನೋಡು. ಹೌದ್ ಶಿವಣ್ಣ, ಏನಾದ್ರೂ ಮಾಡಿ ಈ ಅಕ್ಕಿ ಪಕ್ಷಿಗಳನ್ನೆಲ್ಲ ಉಳಿಸ್ಬೇಕು ನೋಡ್ರಪ್ಪ, ಆದ್ರೇನೆ ನಾವು ಕೂಡ ಇರಕ್ ಸಾಧ್ಯ, ಬೆಳೆ ಬೆಳೆಯಕ್ಕೂ ಸಾಧ್ಯ. ಈಗ ನೋಡಪ್ಪ, ಸರಿ ಆಯ್ತು, ಮಕ್ಕಳನ್ನ ಬೈತಾ ಬೈತಾ ನಾವು ಹಕ್ಕಿ ಸಾಕೋಕೆ ಹೊರಟಂಗಾಯ್ತು ನೋಡು. ಅದು ನಿಜ ಬಿಡ್ರಿ, ಗಾದೆನೇ ಇಲ್ವೇ, ಕೆಟ್ಟ ಮೇಲೆ ಬುದ್ಧಿ ಬಂತು, ಒಟ್ಟ ಮೇಲೆ ಒಲೆ ಒರಿತು ಅಂತ. ಊರೇ ಸೂರೆ ಹೋದ್ಮೇಲೆ ದಿಡ್ಡಿ ಬಾಗ್ಲು ಹಾಕಿ ಏನ್ ಪ್ರಯೋಜನ ಅಂತೀನಿ. ಇನ್ನು ತೀರಾ ಅಂತ ಪರಿಸ್ಥಿತಿ ಬಂದಿಲ್ಲ ಬಿಡು. ಅಲ್ಲಿ ಇಲ್ಲಿ ಒಂದೋ ಎರಡೋ ಪ್ರಾಣಿ ಪಕ್ಷಿ ಇದ್ದೇ ಇದಾವೆ, ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ಸಂತತಿ ಬೆಳೆಸ್ತಾವೆ. ಅದು ಒಂದು ಜೀವ ತಾನೆ, ಅವಕ್ಕೂ ನೀರು ನೆರಳು ಊಟ ಮತ್ತೊಂದು ಮಗದೊಂದು ಬೇಡ್ವೆ? ನನಗೂ ಹಿಂಗ ಅನ್ಸುತ್ತೆ, ಮಕ್ಕಳನ್ನ ಅಂದ್ ಹಾಡೋದ್ರಲ್ಲಿ ಏನೋ ತಪ್ಪಿಲ್ಲ, ಅವ್ರೇನ್ ಮಾಡಬಾರ್ದು ಕೆಲಸ ಮಾಡಿದಾರ? ಗಾದೆನೆ ಹೇಳಿಲ್ವಾ, ಕಸ ಇದ್ದವ್ರ ಮನೆಯಲ್ಲಿ ಬಸವಣ್ಣ ಕಣವ. ಕಸ ಇದ್ರೂ ಇರ್ಲಿ, ಕೊಳಕಾಗ್ದಂಗ ಇದ್ರಾತ್ ನೋಡವ ಗೌರಕ್ಕ. ಈಗ ಮಕ್ಳ ಜೊತೆ ನಾವು ಸೇರೋಣ, ಎಲ್ಲ ಸೇರಿ ಏನು ಒಳ್ಳೆ ಕೆಲಸ ಮಾಡಬಹುದು ಅಂತ ಹೇಳ್ತೀನಿ ನೋಡವ ನಾನು ಕೂಡ. ಮೊದ್ಲು ನಮ್ ಮನೆ ಹತ್ತಿರ ಇರೋ ಜಾಗದಲ್ಲಿ ಸಣ್ಣ ಪುಟ್ಟ ಗಿಡ ಮರ ಬೆಳೆಸೋಣ, ಪಡಸಾಲೆಯಲ್ಲಿ ಪಕ್ಷಿಗಳಿಗೂ ಸ್ವಲ್ಪ ಜಾಗ ಮಾಡೋಣ. ಅವು ಬಂದಾಗ ಹೋದಾಗ ತಿನ್ನಕ್ಕಿಂತ ಸ್ವಲ್ಪ ಕಾಳು ಕಡ್ಡಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ರಾಯ್ತಪ್ಪ. ಹೌದೌದೌದು, ಬರೀ ಇಷ್ಟೇ ಅಲ್ಲ, ಹೊಲದ ಬದುನಲ್ಲಿ ತೋಟದಲ್ಲಿ ಅವುಗಳಿಗೂ ಆಹಾರ ಆಗುವಂತ ಗಿಡಗಳನ್ನ ಹಾಕಬೇಕು ನಾವು. ಹೌದು ಗೌರಕ್ಕ, ಸೀಬೆ ಸಪೋಟ ಪಪ್ಪಾಯಿ ಬಾಳೆ ದ್ರಾಕ್ಷಿ ಅಲ್ಲೆಲ್ಲ ಹಾಕಿದ್ರೆ ಅವಕ್ಕೆ ಊಟನೂ ಆಯ್ತು, ಗೂಡ್ ಕಟ್ಟಕ್ ಜಾಗನೂ ಆಯ್ತು ನೋಡವ. ಒಳ್ಳೆ ಕೆಲಸ. ಇದಕ್ಕೇನ್ 10 ಎಕರೆ ಜಾಗ ಬೇಕೆ, 1 ಲಕ್ಷ ರೂಪಾಯಿ ದುಡ್ಡು ಬೇಕೆ? ಇದಕ್ಕಿಂತ ಸುಲಭವಾದ ಕೆಲಸ, ಗನಂದಾರಿ ಕೆಲಸ ಇನ್ನೇನೈತೆ ನಮಗೆ? ನಾವೇನು ಹಾಕಿ ಬೆಳಿತೀವಪ್ಪ, ಜನಗಳು ತಾವೇ ಮೊದ್ಲು ಕದ್ದು ಕಾಣದಂಗೆ ತಿಂದು ಹಾಕ್ಬಿಡ್ತಾರೆ, ಇದಕ್ಕೇನ್ ಮಾಡೋದು ಅಂತೀನಿ. ಇದು ನಾವು 4 ಜನ ಸೇರಿ ಮಾಡೋ ಕೆಲಸ ಅಲ್ಲ, ಇಡೀ ಊರೇ ಸೇರಿ ಮಾಡಿದ್ರೆ ಮಾತ್ರ ಸಾಧ್ಯ. ಹೌದು ಗಂಗಣ್ಣ ಹೇಳೋದು ನಿಜ, ಇದನ್ನ ನಮ್ ಸ್ಕೂಲ್ ಮಾಸ್ಟರ್ ಹತ್ರ ಮಾತಾಡಿರಿ ಹಂಗೆ ಅಂತೀನಿ. ಇದು ಒಳ್ಳೆ ವಿಚಾರಣೆಯ, ಆದ್ರೆ ಬರೀ ಮೇಷ್ಟ್ರ ಹತ್ರನೇ ಅಲ್ಲ, ಅಂಗನವಾಡಿ ಟೀಚರ್, ಆಶಾ ಕಾರ್ಯಕರ್ತಿ, ಗ್ರಾಮ ಪಂಚಾಯತಿಯವರು, ಅರಣ್ಯ ಇಲಾಖೆ, ಕೃಷಿ ತೋಟಗಾರಿಕೆ, ಈಗ ಎಲ್ಲರ ಹತ್ರ ಮಾತಾಡಿದ್ರೆ ಹೆಂಗೆ ಅಂತೀನಿ. ಏನ್ ಗೌರಕ್ಕ? ಹೌದೌದು, ಬರೀ ಅಷ್ಟೇ ಅಲ್ಲ, ಊರಲ್ಲಿರೋ ಎಲ್ಲಾ ಸಂಘಗಳಿಗೂ ಸಂಸ್ಥೆಗೂ ಮುದುಕರಿಗೂ ತದುಕರಿಗೂ ಮಕ್ಕಳು ಮರಿ ಎಲ್ಲರನ್ನು ಸೇರಿಸಿ ಒಂದ್ ಮೀಟಿಂಗ್ ಮಾಡಿದ್ರೆ ಆಯ್ತು ಬಿಡು ಅಂತೀನಿ ನಾನು. ಏನಾದ್ರೂ ಒಂದ್ ಮಾಡ್ಬೇಕು, ಪ್ರಾಣಿ ಪಕ್ಷಿ ಗಿಡ ಮರ ಇವರೆಲ್ಲ ಇದ್ರೆ ತಾನೇ ಒಂದ್ ಬದುಕು, ಇಲ್ಲ ಅಂದ್ರೆ ನಾವ್ ತಾನೇ ಎಲ್ಲಿ ಬದುಕಕ್ಕಾಗುತ್ತೆ? ಹೌದೌದು, ನಾಳೆ ದಾಸಯ್ಯನಿಗಾಗಿದ್ದೆ ಜಂಗಮಯ್ಯನಿಗಾಗೋದು. ಬೆಂಕಿ ಬೀಳೋ ಮೊದ್ಲೆ ಬಾವಿ ತೆಗೆ ಶುರು ಮಾಡಿ ಬಿಡೋಣ. ನಾಳೆ ಎನ್ನೋದು ಹಾಳು, ನೆನ್ನೆ ಆಗೋದು ಇವತ್ತೇ ಆಗಲಿ, ಇವತ್ತಾಗೋದು ಈಗಲೇ ಆಗಲಿ, ನಡೀರಿ, ಕೆಲಸ ಶುರು ಮಾಡಿ ಬಿಡೋಣ. ನಾವು ಬದುಕೋಣ, ಇತರ ಜೀವಿಗಳನ್ನು ಬದುಕಕ್ ಬಿಡೋಣ. ಏನಂತೀರಪ್ಪ? ಹೌದೌದು ಶಿವಣ್ಣ. ಇದುವರೆಗೂ ಬದುಕಿ ಬದುಕಲು ಬಿಡಿ ಕುರಿತು ಮಾತುಕತೆ ಕೇಳಿದಿರಿ. ಭಾಗವಹಿಸಿದವರು ಶ್ರೀಮತಿ ಎಂ ಶೋಭಾ, ಶ್ರೀಮತಿ ಪಿಎಂ ಸುಮಾ, ಪೀಲಾಪುರದ ಆರ್ ಕಂಠೇಶ್ ಹಾಗೂ ಹೆಚ್ ಮಲ್ಲಿಕಾರ್ಜುನ್ ಆರಾಧ್ಯ. ಇದುವರೆಗೂ ಕೃಷಿ ಬೆಳಕು ಸರಣಿ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಬಿಸಿದ್ದಣ್ಣ, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ರೈತ ಬಾಂಧವರೇ, ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಇನ್ನು ಕೃಷಿ ಬದುಕಿನ ಅನುಭವಗಳು. ಈ ಕುರಿತು ಇದೀಗ ಜಗಳೂರು ತಾಲೂಕು ಬಿಸ್ತುವಳ್ಳಿಯ ರೈತ ಮಹಿಳೆ ಮಂಜುಳಮ್ಮ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಬಿಸ್ತುವಳ್ಳಿ ಗ್ರಾಮದ ರೈತ ಮಹಿಳೆಯರಾದಂತಹ ಮಂಜುಳಮ್ಮ ಅವರು ತಮ್ಮ ಜೊತೆ ಇದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳು ಯಾವ ರೀತಿ ಇದೆ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮಂಜುಳಮ್ಮ ಅವರೇ. ನಮಸ್ಕಾರ ಮಂಜುಳಮ್ಮ ಅವರೇ, ಈಗ ನೀವು ಏನು ವಿದ್ಯಾಭ್ಯಾಸ ಮಾಡಿದ್ರಮ್ಮ? ನಾವು 7ನೇ ಕ್ಲಾಸ್ ಓದಿ ಸರ್. ಅದ್ರ ಮುಂದೆ ಓದಕ್ ಆಗ್ಲಿಲ್ಲ. ನಾವು ಬಹಳ ಜನ ಅಕ್ಕ ತಂಗಿಯರ 6 ಜನ ಇದ್ವಿ. ಹಾಗಾಗಿ ನಾನೇ ದೊಡ್ಡಳು. ಹಾಗೆಲ್ಲ ಬಿಡಿಸಿದ್ರು, ಹೊಲದ ಕೆಲಸ ಕರ್ಕೊಂಡು ಹೋಗ್ತಿದ್ರು. ಹಾಗಾಗಿ ಓದಕ್ ಆಗ್ಲಿಲ್ಲ. ಈ ಕೃಷಿ ಜೀವನ ಹೊಲದಲ್ಲಿ ಕೆಲಸ ಅಂತಂದ್ರೆ ಏನೇನ್ ಮಾಡ್ತಾ ಇದ್ರ? ಹೊಲದಲ್ಲಿ ಕಳೆ ತೆಗಿತೀವಿ, ಬಿತ್ತುತ್ತೀವಿ, ಆಮೇಲೆ ದನಗುಳಿ ಮೇ ತರ್ತೀವಿ, ದನ ಮೇಯಿಸ್ತೀವಿ, ಎಲ್ಲಾ ಕೆಲಸ ಮಾಡ್ತೀವಿ. ಎಷ್ಟು ಎಕರೆ ಜಮೀನು ಇದೆ ಅಮ್ಮ? ನಮ್ದು 3.5 ಎಕರೆ ಇದೆ ಸರ್. ಈಗ 3.5 ಎಕರೆ ನೀರಾವರಿ ಬರ್ತಾ ಏನ್? ಮಳೆ ಹೆಸರಿತ ಭೂಮಿನ? ಮಳೆ ಹೆಸರಿ ಭೂಮಿ. ಈಗ ನೀರಾವರಿ ಮಾಡ್ಬೇಕಂತ ಯಾಕೆ ಆಸಕ್ತಿ ಬರ್ಲಿಲ್ಲ ನಿಮಗೆ? ಮಕ್ಳು ಸಣ್ಣರು, ನಾವೊಬ್ರು ಏನ್ ಮಾಡಕ್ಕಾಗುತ್ತೆ? ಮುಂದೆ ಸಾಲ ಮಾಡಿ ನೀರಾವರಿ ಮಾಡಬಹುದು. ದುಡಿಯಕ್ ಆಗ್ಲಿಲ್ಮೇಲೆ ಸಾಲಕ್ಕೆ ಬಡ್ಡಿ ಕಟ್ಟಕ್ ಆಗಲ್ಲ. ಹಾಗಾಗಿ ನಾವು ಮಾಡೋದ್ ಬೇಡ ಅಂತ ಹೇಳ್ಬಿಟ್ವಿ. ಆದಷ್ಟು ನಾವು ಮಳೆ ಹೆಸರಿತವಾಗಿ ಬೆಳೆದ್ಕೊಳ್ಳೋಣ ಅಂತ ಹೇಳಿ ತಿಳ್ಕೊಂಡ್ರೆ ಎಷ್ಟು ಬೆಳೀತಾ ಅಷ್ಟೇ ಸಾಕು. ನೋಡೋದ್ ಮಕ್ಳು ಓದ್ಲಿಲ್ಲ ಅಂದ್ರೆ ಮುಂದ್ ನೀರಾವರಿ ಮಾಡೋದು. ಈಗ ನೀವು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳು ಮಾಡ್ಕೊಂಡ್ವಿ ಅಂತ ಹೇಳಿದ್ರ, ಅಂದ್ರೆ ಆ ಸಂಘದಲ್ಲಿ ನೀವೇನಾದ್ರೂ ಸಾಲದ ವ್ಯವಸ್ಥೆ ಪಡೆದು ಕೃಷಿಗೆ ಏನಾದ್ರೂ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ರ? ಅನುಕೂಲ ಆಗುತ್ತೆ. ಯಾಕೆ ಅಂದ್ರೆ ನಾವ್ ಬೇಕಾದಾಗೆಲ್ಲ ದುಡ್ಡು ತಗಂತೀವ ಸಾಲನ. ವಾರ ಏನಾರ ಕೆಲಸ ಹಿಂಗ ಹಾಲು ಮೊಸರು ಮಾರಿಬಿಟ್ಟು ಏನಾರ ಮಾಡಿ ಎಲ್ಲ ತೀರಿಸ್ತೀವಲ್ಲ, ಹಾಗಾಗಿ ನಮ್ಗೆ ಅನುಕೂಲ ಅನಿಸ್ತದೆ. ದುಡ್ದುದ್ರಲ್ಲಿ ವಾರ ಕಟ್ತೀವಲ್ಲ, ಅದೇ ಉಳಿತಾಯ ನಮ್ದು. ಈಗ ಸಾಲ ತಗೊಂಡು ಈಗ ಹಸುಗಳಾಗ್ಲಿ ಎಮ್ಮೆಗಳಾಗ್ಲಿ ಈ ರೀತಿ ಏನಾದ್ರು ಸಾಕಾಣಿಕೆ ಮಾಡಿದ್ರ? ಎಮ್ಮೆ ತಗೊಂಡಿದ್ವಿ ಸಾಲ ತಗೊಂಡು. ಒಂದ್ಸರಿ ಸಾಲ ತಗೊಂಡು ಒಂದ್ ಗ್ಯಾಸ್ ತಗೊಂಡ್ವಿ. ಈಗ ಏನಾದ್ರೂ ಒಂದ್ ತಗೊಂತಾನೆ ಇರ್ತೀವಿ ತಗೊಂಡಾಗ, ಸಾಲ ತಗೊಂಡಾಗ. ಈಗ ನಿಮ್ ಸಂಘದಲ್ಲಿ ಒಟ್ಟು ಎಷ್ಟು ಜನ ಸದಸ್ಯರು? ನಮ್ ಸಂಘದಲ್ಲಿ 10 ಜನ ಇದೀವಿ ಸರ್. ಈಗ ಎಲ್ಲಾ ಸದಸ್ಯರನ್ನು ಸಾಲ ತಗೊಂಡು ಈ ಕೃಷಿ ಚಟುವಟಿಕೆಗೆ ಹಣ ವ್ಯಯ ಮಾಡ್ತಾರ, ಬೇರೆ ಬೇರೆ ಉದ್ಯೋಗ ಮಾಡ್ತಾರ? ಎಲ್ಲಾ ತಗೊಂತಾರೆ. ಎಲ್ಲ ಮನೆ ಕಡೆ ಚೆನ್ನಾಗಿದ್ದರು, ಒಬ್ರು ಬಂಗಾರ ತಗೊಂತಾರೆ, ಒಬ್ರು ಫೀಡ್ಸ್ ತಗೊಂತಾರೆ, ಒಬ್ರು ಟಿವಿ ತಗೊಂತಾರೆ, ಒಬ್ರು ರಾಟೆ ಮಿಷಿನ್ ತಗೊಂತಾರೆ, ಬಟ್ಟೆ ಮಿಷಿನ್, ಏನೇನ್ ಬೇಕೋ ಅದನ್ನೆಲ್ಲ ತಗೊಂತಾರೆ ಸರ್. ಈಗ ಕುರಿ ಸಾಕಾಣಿಕೆ ಮಾಡೋದು, ಮೇಕೆ ಸಾಕಾಣಿಕೆ ಮಾಡೋದು, ಕೋಳಿ ಸಾಕಾಣಿಕೆ ಮಾಡೋದು, ಹೈನುಗಾರಿಕೆಗೆ ಇದರಲ್ಲೂ ಸಹ ಭಾಗವಹಿಸ್ತಾರ? ಆದ್ರೆ ಅವ್ರು ಕೆಲ್ಸಕ್ಕೆ ಹೋಗ ಅಂತ ಮಾತ್ರ ಕುರಿಗಳು ಅವು ತಗೊಂತಾರೆ, ಮನೆಗಿರ ಅಂತಾರೆ ಯಾರು ತಗೊಳಲ್ಲ. ಒಟ್ಟಾರೆ ನಿಮಗೆ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳು ಮಾಡಿಕೊಳ್ಳೋದ್ರಿಂದ, ಅಂದ್ರೆ ಆರ್ಥಿಕವಾಗಿ ನಿಮಗೆ ಸಹಾಯ ನೀಡೋದ್ರಿಂದ ನಿಮ್ಮ ಕೃಷಿ ಮತ್ತು ಹೈನುಗಾರಿಕೆಗೆ ಸಾಕಷ್ಟು ಅನುಕೂಲ ಅಂತ ಹೇಳ್ತೀರಾ? ಹೌದು, ಅನುಕೂಲ ಸರ್, ಬಹಳ ಅನುಕೂಲ ಇದೆ. ಎಲ್ಲ ಚೆನ್ನಾಗಿ ಇಂಪ್ರೂವ್ ಮಾಡ್ತಾ ಇದಾರೆ. ಅಂದ್ರೆ ಮೊದಲೆಲ್ಲ ಹೆಣ್ಮಕ್ಳು ಮನೆಗೆ ಮಾತ್ರ ಸೀಮಿತ ಆಗಿದ್ರು. ಅಂತಂದ್ರೆ ಅದೇ ರೀತಿ ಇದ್ರೆ ನಾವು ಅಷ್ಟೊಂದು ಆರ್ಥಿಕವಾಗಿ ಸಬಲರಾಗಲ್ಲ. ಅಂತಂದ್ರೆ ಹೊರಗಡೆ ಎಲ್ಲ ಇವತ್ತು ಈ ರೀತಿ ಮಾಡೋದ್ರಿಂದ ಹಂತ ಹಂತವಾಗಿ ನಾವು ಕೆಲವೊಂದು ಉದ್ಯೋಗ ಮಾಡಬಹುದು ಅಂತ ಹೇಳ್ಬೋದಲ್ಲ? ಹೌದು, ಮಾಡಬಹುದು. ಇವತ್ತು ಹೆಣ್ಮಕ್ಳೆಲ್ಲ ಸಂಘಗಳು ಮಾಡ್ಕೊಂಡು ಇವತ್ತು ಬ್ಯಾಂಕಿಗೆ ಹೋಗೋದಾಗ್ಲಿ ಎಲ್ಲ ಜಾಸ್ತಿ ಕಲ್ತೆ, ಇದು ಚಾಲ್ತಿ ಬಂದಿದ್ದಾರೆ ಹೆಣ್ಮಕ್ಳು ಸ್ವಲ್ಪ. ಸಂಘಕ್ಕೆ ಸೇರಕಿನ ಮುಂಚೆ ನಿಮಗೆ ಅಂದ್ರೆ ಬ್ಯಾಂಕಿನ ವ್ಯವಹಾರದ ಬಗ್ಗೆ ನಿಮ್ಗೆ ಅಷ್ಟೊಂದು ಜ್ಞಾನ ಇರಲಿಲ್ಲ? ಅಂತಂದ್ರೆ ಸಂಘಕ್ಕೆ ಸೇರಿದ್ಮೇಲೆ ನಿಮಗೆ ಜ್ಞಾನ ಇದೆ ಜಾಸ್ತಿ ಅಂತ ಹೇಳ್ತಾರೆ? ಹೌದು, ಬ್ಯಾಂಕಿಗೆ ಸೇರಿದ್ಮೇಲೆ ನಮಗೆ ಜ್ಞಾನ ಇದೆ. ಅದಕ್ಕಿಂತ ಮುಂಚೆ ಎಲ್ಲಿ ಹೊರಗೆ ಹೋಗ್ತಿರ್ಲಿಲ್ಲ, ನಾವು ಬ್ಯಾಂಕ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ಯಾತದ್ರದು ಅಂತಾನೆ ಗೊತ್ತಿರ್ಲಿಲ್ಲ. ಇವಾಗ ಎಲ್ಲ ಗೊತ್ತಾಗಿದೆ, ಹೋಗೋದು ಬರೋದು ನೋಡಿದ್ಮೇಲೆ ಎಲ್ಲ ಗೊತ್ತಾಗಿದೆ. ಅಂದ್ರೆ ವಿದ್ಯಾಭ್ಯಾಸ ಪಡೆದಿಲ್ಲ ಅಂತ ಹೇಳಿದ್ರ, ಈ ರೀತಿ ನಿಮಗೆ ಬ್ಯಾಂಕ್ಗಳಲ್ಲಿ ವ್ಯವಹಾರ ಮಾಡೋದು ಯಾಕೆ ಗೊತ್ತಾಗುತ್ತಮ್ಮ? ಇಲ್ಲೆಲ್ಲ ಚೆನ್ನಾಗಿ ಬರ್ಕೊಟ್ಟೆ, ಅವರೆಲ್ಲ ಚೆನ್ನಾಗಿ ಹಾಕೊಟ್ಟಿರ್ತಾರೆ. ಹೋಗ್ತಿವಿ, ದುಡ್ಡು ಕಟ್ತೀವಿ, ಅವರು ಚೆನ್ನಾಗಿ ಹಾಕಿ ಎಲ್ಲ ಕರೆಕ್ಟ್ ಆಗಿ ಇದು ಮಾಡಿ ಸೈನ್ ಮಾಡಿಸ್ಕೊಂಡು ಕೊಡ್ತಾರೆ. ಅದರಿಂದ ಯಾವ ತೊಂದ್ರೆನೂ ಇಲ್ಲ ಅಂತ. ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಅನಿಸ್ತು, ಆಮೇಲೆ ಇವಾಗ ಇವಾಗ ಎಲ್ಲ ಗೊತ್ತಾದ್ಮೇಲೆ ಸರಿ ಚೆನ್ನಾಗಿ ಅಂತ ಅನಿಸ್ತದೆ. ಇವಾಗ ಏನ್ ಭಯ ಅನ್ಸಲ್ಲ, ಹೋಗ್ತಿವಿ, ಕಟ್ತಿವಿ, ಬರ್ತೀವಿ. ಈಗ ನೀವು 3.5 ಎಕರೆ ಜಮೀನ್ ಇದೆ ಅಂತ ಹೇಳಿದ್ರ, ಖುಷ್ಕಿ ಭೂಮಿ, ಮಳೆ ಆಶ್ರಿತವಾಗಿ ನಾವು ಬೆಳೆಗಳನ್ನ ಬೆಳೀತಾ ಇದೀವಿ ಅಂತ ಹೇಳಿದ್ರ, ಅಂದ್ರೆ ಯಾವ ಯಾವ ಬೆಳೆಗಳನ್ನ ಬೆಳೀತಾ ಇದ್ರ? ಮೆಕ್ಕೆಜೋಳ ಬೆಳಿತೀವಿ, ಅವರೆ ಹಾಕ್ತಿವಿ, ತೊಗರಿ ಹಾಕ್ತಿವಿ, ಅಲಸಂದೆ, ಎಲ್ಲ ಅಕ್ಕಡಿ ಕಾಳುಗಳು ಎಲ್ಲ ಹಾಕ್ತಿವಿ. ಈಗ ತೊಗರಿ, ಅಲಸಂದೆ, ಅವರೆ ಅಕ್ಕಡಿ ಬೆಳೆಗಳನ್ನ ಅತಿ ಹೆಚ್ಚಾಗಿ ಬೆಳೀತಾ ಇದ್ವಿ ಅಂತ ಹೇಳಿದ್ರ, ಅಕ್ಕಡಿ ಬೆಳೆಗಳನ್ನ ಬೆಳಿಬೇಕಂತ ನಿಮ್ಗೆ ಯಾಕೆ ಅನ್ಸುತ್ತೆ? ಈ ಮನೆಯಲ್ಲಿ ಎಲ್ಲ ಅವೆಲ್ಲ ಉಪಯೋಗಕ್ಕೆ ಬರ್ತವೆ, ನಮ್ಮನೆ ಉಪಯೋಗಕ್ಕೆ ಆಗ್ತವೆ, ಬೇರೆ ಮಾರಕ್ಕೂ ಬರುತ್ತೆ ಜಾಸ್ತಿ ಆದ್ರೆ, ಏನಾದ್ರೂ ಖರ್ಚಿಗಾದ್ರೂ ಬರುತ್ತೆ ಇರ್ಲಿ ಅಂತ ಹೇಳಿ ಸ್ವಲ್ಪ ಎಲ್ಲಾದ್ರೂ ಸ್ವಲ್ಪ ಹಾಕ್ತಿವಿ. ಈಗ ಅಕ್ಕಡಿ ಬೆಳೆ ಬೆಳೆಯೋದ್ರಿಂದ ನಿಮ್ಗೆ ಏನ್ ಅನುಕೂಲ ಅಂತ ಹೇಳ್ತೀರ? ಅಕ್ಕಡಿ ಬೆಳೆ ಬೆಳೆಯೋದ್ರಿಂದ ಇದು ಅವರೆಕಾಯಿ ಮಾರ್ತೀವಿ, ಅದರಿಂದ ಲಾಭ ದುಡ್ಡು ಬರುತ್ತೆ. ಆಮೇಲೆ ಅಲಸಂದೆ ಕಾಳು ಹಾಕಿದ್ರೆ ಅದನ್ನು ಮನೆಗೂ ಸ್ವಲ್ಪ ಇಟ್ಕೊಂತೀವಿ, ಅಲ್ಲಿಗೂ ಸ್ವಲ್ಪ ಮಾರ್ತೀವಿ, ಹಾಗಾಗಿ ಎಲ್ಲ ಉಳಿತಾಯ ಚೆನ್ನಾಗುತ್ತೆ ಅಂತ ಹೇಳಿ ಅಕ್ಕಡಿ ಹಾಕ್ತೀವಿ. ಈಗ ಅಕ್ಕಡಿ ಬೆಳೆಗಳು ಅಂತಂದ್ರೆ ಏನ್ ಮೆಕ್ಕೆಜೋಳದಲ್ಲಿ ಹಾಕ್ತಾರ, ಯಾವ್ದ್ರಲ್ಲಿ ನೀವು ದಾಯದಲ್ಲಿ ಅಕ್ಕಡಿ ಬೆಳೆಗಳನ್ನ ಹಾಕ್ತಾರೆ? ಮೆಕ್ಕೆಜೋಳದಲ್ಲೇ ಹಾಕ್ತಿವಿ, 6 ಸಾಲು ಮೆಕ್ಕೆಜೋಳ ಬಿತ್ಬಿಟ್ಟು 1 ಸಾಲು ಅವರೇ ಹಾಕ್ತಿವಿ, ಆಮೇಲೆ 6 ಸಾಲು ಮೆಕ್ಕೆಜೋಳ ಹಾಕಿ ಆಮೇಲೆ ತೊಗರಿ ಹಾಕ್ತಿವಿ, ಅದರಲ್ಲಿ ಅಲಸಂದೆ ಕಾಳು ಬೆರಕ್ಸಿ ಮಿಕ್ಸ್ ಮಾಡಿರ್ತೀವಿ, ಅದರಲ್ಲೇ ಅಲಸಂದೆ ಅವರೇ ತೊಗರಿ ಇಲ್ಲ ಈ ತರ ಬೆಳೀತಿವಿ. ಅಕ್ಕಡಿ ಹಾಕಿದ್ರೆ ಹೊಲದಲ್ಲಿ ಗೊಬ್ಬರ ಜಾಸ್ತಿ ಆಗುತ್ತೆ, ಆ ಎಲೆ ಅವರೇ ಎಲೆ ಎಲ್ಲ ಸುರಿತತೆ, ಆ ತೊಗರಿ ಎಲೆ ಎಲ್ಲ ಸುರಿತತೆ, ಅದರಿಂದ ಗೊಬ್ಬರ ಚೆನ್ನಾಗುತ್ತೆ, ಹೊಲನು ಚೆನ್ನಾಗಿ ಬೆಳೀತತೆ, ಅಕ್ಕಡಿ ಹಾಕಿದ್ರೆ ಚೆನ್ನಾಗಿ ಹೊಲ ಬೆಳೀತವೆ ಅಂತೇಳಿ ಎಲ್ಲ ಅಕ್ಕಡಿನೂ ಹಾಕ್ತೀವಿ. ಈಗ ಅವರೆಕಾಯಿ ಅಂತಂದ್ರೆ ಹಸಿಕಾಯಿ ಮಾರಾಟ ಮಾಡ್ತಾರೆ, ಒಣಕಾಳು ಮಾರಾಟ ಮಾಡ್ತೀರ? ಹಸಿಕಾಯಿನೇ ಮಾರಾಟ ಮಾಡ್ತೀವಿ, ಒಣಕಾಳು ಏನು ರೇಟ್ ಇರಲ್ಲ, ಜಾಸ್ತಿ ಮಾರ್ಕೆಟ್ ಇರಲ್ಲ, ಹಸಿಕಾಯಿನೇ ಜಾಸ್ತಿ ಮಾರ್ಕೆಟ್ ಇರುತ್ತೆ, ಹಂಗಾಗಿ ಹಸಿಕಾಯಿನೇ ಜಾಸ್ತಿ ಮಾರೋದು. ಈಗ ಹಸಿಕಾಯಿ ಅಂತಂದ್ರೆ ಏನ್ ಕೆಜಿ ಗಟ್ಟಲೆ ಮಾರಾಟ ಮಾಡ್ತಾರೆ, ಪ್ಯಾಕೆಟ್ ಗಟ್ಟಲೆ ಕೊಡ್ತೀರಾ ನೀವು? ಕೆಜಿ ಗಟ್ಟಲೆ ನಾವು ಮಾರಕ್ ಹೋಗಲ್ಲ, ಪ್ಯಾಕೆಟ್ ಗಟ್ಟಲೆ ಇಲ್ಲೇ ತಗೊಳ್ತಾರೆ, ಇಲ್ಲಾಂದ್ರೆ ಜಗಳೂರಿಗೆ ದುರ್ಗಕ್ಕೆ ತಗೊಂಡೋಗಿ ಕೊಟ್ಟು ಬರ್ತೀವಿ. ಅಂದ್ರೆ ಹಸಿಕಾಯಿ ಮಾರಾಟ ಮಾಡಿದ್ರಿಂದ ಸಾಕಷ್ಟು ಲಾಭ ಅಂತ ಹೇಳ್ತೀರಾ? ಹೌದು, ಹಸಿಕಾಯಿಲ್ಲ ಲಾಭ ಚೆನ್ನಾಗಿರುತ್ತೆ, ಒಣಕಾಯ್ದಾಗೇನು ಲಾಭ ಇಲ್ಲ. ಈಗ ಕಾಳು ಮಾಡಿ ಬೇಳೆ ಮಾಡಿ ಈ ರೀತಿ ಮಾರಾಟ ಮಾಡೋದ್ರಿಂದ ಹೆಚ್ಚು ಆದಾಯ ಇಲ್ಲ ಅಂತ ಹೇಳ್ತೀರಾ? ಇಲ್ಲ, ಅದೆಲ್ಲ ಏನು ಕಷ್ಟ ಪಡೋದು, ಅವರೇ ಕಾಳು ಬೇಳೆ ಮಾಡಿ ಮಾರದೇನು ಅಂತ ಹೇಳಿ ಕಾಯಿನ ಎಲ್ಲ ಮಾರ್ಬಿಡ್ತೀವಿ, ಇನ್ನು ಒಣಕಾಯಿ ಇದ್ದದ್ ಬೀಜಕ್ಕೆ ಅವರೇ ಕಾಳು ಇಟ್ಕೊಂತೀವಿ ಅಷ್ಟೇ, ಒಣಕಾಳೇನು ಮಾರಲ್ಲ. ಹಸಿಕಾಯಿ ಅಂತಂದ್ರೆ ಒಂದ್ಸಲ ಪ್ರಾರಂಭ ಆಯ್ತು ಅಂತಂದ್ರೆ ಕಾಯಿ ಬಿಡಕ್ಕೆ ಎಷ್ಟು ತಿಂಗಳ ತನಕ ಅದು ಹಸಿಕಾಯಿ ಇರುತ್ತೆ? ವಾರಕ್ಕೊಂದ್ಸರಿ ಬಿಡಿಸ್ತೀವಿ, 2 ತಿಂಗಳ ತನಕ ಇರುತ್ತೆ. ಅದು ಸಾಕಷ್ಟು ನಿಮಗೆ ಊಟಕ್ಕೆ ಉಪಯೋಗಿಸ್ಕೊಳ್ಬಹುದು, ಜೊತೆಗೆ ಮಾರಾಟನು ಮಾಡಬಹುದು ಅಂತ ಹೇಳ್ತೀವಿ. ಊಟಕ್ಕೂ ಉಪಯೋಗಿಸ್ತೀವಿ, ಮಾರಾಟನು ಮಾಡ್ತೀವಿ. ಹಾಗಂತಲೇ ನಾವು ಅವರೇ ತೊಗರಿ ಅಕ್ಕಡಿ ಎಲ್ಲ ಹಾಕೋದು, ಉಪಯೋಗ ಚೆನ್ನಾಗಿರುತ್ತೆ ಅದರಿಂದ. ಈಗ ತೊಗರಿ ಅಂತಂದ್ರೆ ನಾವು ಕೊಂಡ್ಕೊಂಡ್ಬಂದು ತಿನ್ನಕಾಗಲ್ಲ, ನಾವೇ ಕೃಷಿಕರಾಗಿ ಯಾಕೆ ಬೆಳ್ಕೋಬಾರ್ದು ಅಂತ ನಿಮ್ಮ ಮನಸ್ಸಿಗೆ? ತೊಗರಿ ನಾವೇ ಬೆಳ್ಕಂದ್ರೆ ಚೆನ್ನಾಗಿ, ನಮ್ಮ ಮನೆ ಬೇಳೆ ಊಟ ಮಾಡ್ದಂಗೆ ಆಗಲ್ಲ, ತೊಗರಿ ಅರವೆತ್ಕೊಂಡು ಬೇಳೆ ಹೊಡ್ಕೊಂಡು ಊಟ ಮಾಡೋದಕ್ಕಿಂತ ಈ ಅಂಗಡಿ ಬೇಳೆ ಏನು ಅನ್ಸಲ್ಲ, ಟೇಸ್ಟ್ ಅನ್ಸಲ್ಲ ನಮಗೆ, ಬೆಳೆದ ಬೆಳೆನೆ ಚೆನ್ನಾಗಿ ಅನಿಸ್ತಾ ಇದೆ, ಅದಕ್ಕೆ ಆಗಿ ನಾವು ತೊಗರಿ ಹಾಕಿ ಬೆಳಿತೀವಿ. ಈಗ ಮಾರ್ಕೆಟ್ ನಲ್ಲಿ ಸಿಗಂತ ಬೆಳೆ ಎಲ್ಲ ಪಾಲಿಸ್ ಬೆಳೆ ಆಗಿರುತ್ತೆ, ಅಂದ್ರೆ ಆರೋಗ್ಯ ಕಷ್ಟೊಂದು ಒಳ್ಳೇದಲ್ಲ ಅಂತ ಹೇಳ್ತೀರಾ? ಹೌದು, ನಮಗೆ ಆರೋಗ್ಯ ಕಷ್ಟ ಒಳ್ಳೇದಲ್ಲ ಅಂತೀವಿ ನಾವು ಮಾರ್ಕೆಟ್ ಬೆಳೆ, ನಾವು ಮನೇಲಿ ಬೆಳೆದಿದ್ದೇ ನಮಗೆ ಚೆನ್ನಾಗಿ ಅನಿಸ್ತೀವಿ. ಈಗ ತೊಗರಿನ ಹಸಿಕಾಯಿ ಏನಾದ್ರೂ ಮಾರಾಟ ಮಾಡ್ತೀರ? ತೊಗರಿ ಏನು ಅವ್ರ ಹಸಿಕಾಯಿ ಅರಿಯಲ್ಲ, ಪಾಕಿಟ್ ತೊಗರಿ ಹಾಕಿರ್ತಾರಲ್ಲ ಅದು ದೊಡ್ಡದಿರುತ್ತಾ, ಅವಾಗ ಏನಾದ್ರೂ ಅವ್ರದ್ದು ಮಾರ್ತೀವಿ. ಇದು ಜವಾರಿ ತೊಗರಿ ಹಾಕಿದಾಗ ನಾವು ಕಾಯಿ ಒಣಕಳ್ಳೆ ಮಾಡಿ ಬೆಳೆ ಮಾಡ್ತೀವಿ. ಈಗ ಕಾಳು ಅಂತಂದ್ರೆ ಯಾವ ರೀತಿ ಬೇರ್ಪಡಿಸ್ತೀರ ಅವನ್ನ ತೊಗರಿ ಕೊಯ್ದ ಮೇಲೆ? ಕಣದಲ್ಲೆಲ್ಲ ತಂದು ರೋಣ ಹೊಡೆದು ತುಳಿಸ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಮನೆ ತಗೊಂಬಂದು ಆಮೇಲೆ ಅರವೆತ್ಕೊಂಡು ಅದನ್ನ ಒಂದ್ ಸ್ವಲ್ಪ ದಿವಸ ಇಟ್ಟು ಒಂದು ತಿಂಗಳ 15 ದಿವಸ ಆಮೇಲೆ ಬೆಳೆ ಮಾಡ್ತೀವಿ. ಈಗ ಪ್ರತಿ ವರ್ಷ ನೀವು ಎಷ್ಟು ಚೀಲ ತೊಗರಿ ಬೆಳೀತಾ ಇದ್ರ? ಸ್ವಲ್ಪನೇ ಹಾಕ್ತಿವಿ, ಜಾಸ್ತಿ ಏನ್ ಹಾಕಿರಲ್ಲ, 1 ಚೀಲ 2 ಚೀಲ ಇಷ್ಟ ಹಾಕ್ತಿವಿ, ನಮಗೆ ಮನೆಗೆ ಬೇಕಾದಷ್ಟು ಇಟ್ಕೊಂಡು ಉಳಿದ ತೊಗರಿನ ಮಾರ್ಕೆಟ್ ಅಲ್ಲಿ ಮಾರ್ತೀವಿ. ಏನು ಹೆಚ್ಚಾದಂತ ತೊಗರಿ ಕಾಳು ಮಾರಾಟ ಮಾಡ್ತಾರೆ, ಬೆಳೆ ಮಾರಾಟ ಮಾಡ್ತಾರೆ? ಕಾಳನೆ ಮಾರಾಟ ಮಾಡ್ತೀವಿ, ನಮ್ ಮನೆಗೆ ಎಷ್ಟು ಬೇಕಷ್ಟು ಮಾತ್ರ ಅರವೆತ್ಕೊಂಡು ಬೆಳೆ ಮಾಡ್ಕೊಂತೀವಿ, ಬೆಳೆ ಏನ್ ಮಾರಲ್ಲ, ಕಾಳನೆ ಮಾರ್ತೀವಿ. ಈಗ ಮಾರ್ಕೆಟ್ ನಲ್ಲಿ ತೊಗರಿ ನಾವು ನೇರವಾಗಿ ಮಾರಾಟ ಮಾಡೋದ್ರಿಂದ ಅಷ್ಟೊಂದು ಆದಾಯ ಬರಲ್ಲ, ಈ ಬೇಳೆ ಮಾಡಿ ಮಾರಾಟ ಮಾಡಿದ್ರೆ ಹೆಚ್ಚಿನ ಆದಾಯ ಅಂತಾರೆ, ನೀವು ಬೇಳೆ ಮಾಡಿ ಯಾಕೆ ಮಾರಾಟ ಮಾಡಬಾರ್ದು? ಮಾರಾಟ ಮಾಡಬಹುದು, ಆದ್ರೂ ಯಜಮಾನ್ರಂತಾರ ಮನೆಗೆ ಇರ್ಬೇಕು, ಅದು ಸಂತೆಗೆ ಒಯ್ಬೇಕು, ಆಮೇಲೆ ಬೇಳೆ ಏನ್ ಮಾರ್ಕೆಟ್ ಅಲ್ಲಿ ತಗೊಳಲ್ಲ, ಹಾಗಾಗಿ ಸಂತೆಗೆ ಒಯ್ದು ಮಾರಕ್ ಆಗಲ್ಲ ಅಂತ ಹೇಳಿ ಅದೆಲ್ಲ ಮಾರಲ್ಲ, ಕಾಳನೆ ಮಾರದೇ ಚೆನ್ನಾಗಲ್ವಾ ಮಾರ್ಕೆಟ್ ಇರುತ್ತೆ ಅಂತ ಹೇಳಿ ಮಾರ್ಕೆಟ್ ಅಲ್ಲೇ ಕಾಳು ಮಾರ್ತೀವಿ. ಮಾರಾಟ ವ್ಯವಸ್ಥೆ ಇಲ್ಲ? ಹೌದು, ಬೇಳೆ ಎಲ್ಲ ಎಲ್ಲಿ ಮಾರ್ಕೆಟ್ ಅಲ್ಲಿ ತಗೊಳ್ತಾರೆ ಹೇಳ್ರಿ, ಹೋಯ್ದು ಅಂಗಡಿ ಕೊಡ್ಬೇಕು, ಅವ್ರು ಕೇಳ್ದಂಗೆ ಕೊಡ್ಬೇಕು, ಹಾಗಾಗಿ ನಾವು ಮಾರಲ್ಲ. ಇವೆಲ್ಲ ಯಾಕಪ್ಪ, ನೇರವಾಗಿ ನಾವು ಮಾರ್ಕೆಟ್ ಗೆ ಹೋಯ್ದು APMC ಮಾರ್ಕೆಟ್ ಗೆ ತೊಗರಿನ ಮಾರಾಟ ಮಾಡೋದು ಉತ್ತಮ ಅಂತ ಹೇಳ್ತೀವಿ. ಹೌದು, ಅದಕ್ಕೆ ತೊಗರಿನ ನಮ್ಗೆ ಏನ್ ಹೆಚ್ಚು ಜಾಸ್ತಿ ಆಗಿರ್ತದ ಅದನ್ನ ತಗೊಂಡೋಗಿ ಮಾರ್ಕೆಟ್ ಅಲ್ಲೇ ಮಾರ್ಬಾರದು. ಈ ಅಲಸಂದೆ ಅಂತಂದ್ರೆ ಇವನ್ನ ಯಾವ ರೀತಿ ನೀವು ಉಪಯೋಗಿಸ್ಕೊಳ್ತೀರ? ಅಲಸಂದೆ ಅಂದ್ರೆ ಅದು ಕಾಯಿ ಹರ್ಕೊಂಬರ್ತೀವಿ, ಅದನ್ನ ಬಡದ್ ಬಿಟ್ಟು ಕಾಳು ತೆಗಿತೀವಿ, ಕಾಳು ತೆಗೆದು ಅದು ನಮಗೆ ಬೇಕಾದಷ್ಟು ಬೇಳೆ ಮಾಡ್ಕೊಂತೀವಿ, ಒಂದ್ ಸ್ವಲ್ಪ ಉದ್ಕ ಮುದ್ದಿಗೆ, ಅದಕ್ಕೆ ಅಂತ ಅವೇನ್ ಜಾಸ್ತಿ ಉಪಯೋಗ ಬರಲ್ಲ ಇಟ್ಕೊಂತೀವಿ, ಇನ್ನುಳಿದ ಅವು ಒಣಕಾಳನೆ ಮಾರ್ಬಿಡ್ತೀವಿ. ಸಾಮಾನ್ಯವಾಗಿ ಹಳ್ಳಿ ಜೀವನ ಅಂತಂದ್ರೆ ಕೃಷಿಕರು ತಮಗೆ ಬೇಕಾದಂತ ಎಲ್ಲಾ ದ್ವಿದಳ ಧಾನ್ಯಗಳನ್ನ ಬೆಳಕಂತಾರ ಅಂತ ಹೇಳ್ತೀರ? ಹೌದು, ಎಲ್ಲಾ ಧಾನ್ಯಗಳನ್ನ ನಮಗೆ ಬೇಕು ಅಂತ ಹೇಳಿ ನಾವು ಬೆಳ್ಕಂತೀವಿ, ಅಂದ್ರೆ ಕೊಂಡ್ಕೊಬರಕ್ ಆಗಲ್ಲ ನಾವು ರೈತರು, ಯಾವಾಗ್ಲೂ ದುಡ್ಡಿರಲ್ಲ ಮಾತ್ರ, ಸಂಬಳದಾರ ಅಂದ್ರೆ ಅವ್ರು ಬೇಕಾದಾಗ ಅಂಗಡಿಗೆ ಹೋಗಿ ತಗೊಂಡ್ಬರ್ತಾರೆ, ತಿಂಗಳ ತಿಂಗಳ ಸಂಬಳ ತರ್ತಾರ ಅಲ್ಲಿ ತರ್ತಾರೆ, ಆದ್ರೆ ನಾವು ತರಕ್ ಆಗಲ್ಲ, ಅದಕ್ಕೆ ನಾವು ಹೊಲದಲ್ಲೇ ಬೆಳ್ಕಂತೀವಿ. ಈಗ ಜಮೀನ್ ಇದೆ ನಮ್ಗೆ, ಯಾಕೆ ಬೆಳ್ಕೋಬಾರ್ದು ಅಂತ ನಿಮ್ ಮನ್ಸಿಗೆ? ಹೌದು, ನಮ್ ಜಮೀನ್ ಇದೆ, ನಾವೇ ಬೆಳ್ಕೋಬೇಕು, ನಮ್ ಹೊಲದಲ್ಲಿ ಹಾಕ್ಬೇಕು, ಕಂಡು ಇಟ್ಕೊಂಡ್ರೆ ಆಗುತ್ತೆ ಅಂತ ಹೇಳಿ ಇವಾಗ್ಲೇ ಬೆಳೆದ್ಬಿಡ್ತೀವಿ. ಈಗ ಸಾಕಷ್ಟು ಅಕ್ಕಡಿ ಬೆಳೆಗಳನ್ನ ಬೆಳಿತೀರ, ಮೆಕ್ಕೆಜೋಳನ ಬೆಳಿತೀರ, ಹತ್ತಿನ ಬೆಳಿತೀರ, ಇದೆಲ್ಲದ್ರ ಜೊತೆಗೆ ಎಮ್ಮೆ ಸಾಕಾಣಿಕೆನ ಮಾಡ್ಬೇಕಂತ ಯಾಕೆ ಅನಿಸ್ತು ನಿಮಗೆ? ಎಮ್ಮೆ ಸಾಕಾಣಿಕೆ ಮಾಡೋದ್ರಿಂದ ಮನೆ ಖರ್ಚು ಮೇಂಟೈನ್ ಆಗುತ್ತೆ, ಆಮೇಲೆ ಹೊಲಕ್ಕೆ ಹೋಗ್ತಿವಿ, ಹೆಂಗಿದ್ರು ಹೊಲಕ್ಕೆ ಹೋಗ್ತಿವಿ, ಆ ಎಮ್ಮೆನ ಹೊಡ್ಕೊಂಡು ಹೋಗ್ತಿವಿ, ಮೇವು ತರ್ತೀವಿ, ಹುಲ್ಲು ಗಿಲ್ಲಿ ಎಲ್ಲ ತಗೊಂಬಂದು ಹಾಕ್ತಿವಿ, ಹಾಲು ಕರೀತತೆ, ಆಮೇಲೆ ಮನೆಯ ಜನ ಎಲ್ಲ ಊಟ ಮಾಡ್ಬೋದು, ಕೊಂಡ್ಕೊಂಬಂದು ತಿನ್ನಕಾಗಲ್ಲ, ಹಾಗಾಗಿ ಎಮ್ಮೆ ಸಾಕೋದು ಚೆನ್ನಾಗಿ ಅಂತೇಳಿ ಎಮ್ಮೆ ಕಟ್ಕೊಂಡಿರ್ತೀವಿ ಅವಾಗ್ಲೂ. ಈಗ ಸಾಕಷ್ಟು ಇವತ್ತು ಬೇಸಿಗೆಗಾಲದಲ್ಲಿ ನಿಮಗೆ ಅಷ್ಟೊಂದು ಕೃಷಿ ಕೆಲಸ ಇರಲ್ಲ, ಅಷ್ಟೊಂದು ನಿಮಗೆ ಕಷ್ಟ ಅನ್ಸಲ್ಲ, ಮಳೆಗಾಲದಲ್ಲಿ ಕೃಷಿ ಕೆಲಸ ಸಾಕಷ್ಟು ಇರುತ್ತೆ, ಜೊತೆಗೆ ಈ ಒಂದು ದನಕರುಗಳ ಸಾಕಾಣಿಕೆ ಆಮೇಲೆ ಕೆಲಸ ಮಾಡ್ಕೊಂಡದು, ಆಮೇಲೆ ಬರ್ಬೇಕಾರ ಒಂದ್ ಸ್ವಲ್ಪ ಹೊತ್ತು ಮೇಯಿಸ್ಕೊಳ್ಳೋದು, ಹಿಡ್ಕೊಂಡ್ ಬರೋದು. ಸ್ವಲ್ಪ ದಿವಸ ಕಷ್ಟಪಟ್ರೆ ಏನಾಗಲ್ಲ ಅಂತ ಹೇಳಿ ಕಷ್ಟಪಡ್ತೀವಿ, ಮತ್ತೆ ಹಾಲು ಎಲ್ಲ ಕೊಂಡ್ಕೊಳಕ್ ಆಗಲ್ಲ. ಈಗ ಎಮ್ಮೆ ಅಂತಂದ್ರೆ ಎಷ್ಟು ಸಾಕಾಣಿಕೆ ಮಾಡಿದ್ರ ನೀವು? ನಮ್ಮನೇಲಿ ಎರಡಿದೆ ಹಸು. ಈಗ ಹಸು ಬಿಟ್ಟು ಎಮ್ಮೆನೆ ಯಾಕೆ ಸಾಕಾಣಿಕೆ ಮಾಡಿದ್ರ ನೀವು? ಎಲ್ಲರೂ ಆಗ ಹಸು ಚೆನ್ನಾಗಿ ಡೇರಿಗೆ ಹಾಕ್ಬೋದು ಹಾಲು ಅಂತಾರೆ, ಆದ್ರೆ ನಮಗೆ ಎಮ್ಮೆನೆ ಚೆನ್ನಾಗಿ ಅಂತ ಹೇಳಿ ಎಮ್ಮೆ ಅಂದ್ರೆ ಎಲ್ಲರೂ ಕಟ್ಟಿದ ಹತ್ರ ಮೇಯ್ತವೆ, ಹಸು ಅಂದ್ರೆ ನದೇಗತ್ತಲ್ಲ ಹಿಡ್ಕೊಂಡು ಹೋಗ್ಬೇಕು ಒಬ್ರು, ಹಾಗಾಗಿ ನಾವ್ ಎಮ್ಮೆನೆ ಚೆನ್ನಾಗಿ ಅವ್ ಎಲ್ಲಿ ಬಿಟ್ರು ಮೇಯ್ತವೆ ಅಂತ ಹೇಳಿ ಎಮ್ಮೆನೆ ಸಾಕ್ತಾ ಇದೀವಿ. ಆಮೇಲೆ ಆ ಹಸು ಅಂದ್ರೆ ಹಂಗಲ್ಲ, ಅವಕ್ಕೊಂದ್ಸರಿ ಏನಾದ್ರೂ ಹುಷಾರಿಲ್ದಂಗ ಆತಪ್ಪ ಏನಾರ ಆತಪ್ಪ ಅಂದ್ರೆ ಬಹಳ ತುಂಬಾ ಕಷ್ಟ. ದನಕರುಗಳು ಕಟ್ಟಿಗೆದ್ಮೇಲೆ ಅಂದ್ರೆ ಬೇಗ ಎದ್ದಾಳ್ಬೇಕಾಗತ್ತೆ ಬೆಳಿಗ್ಗೆ ಅಂತಂದ್ರೆ ಎಷ್ಟು ಗಂಟೆಗೆ ಎದ್ದು ಯಾವ ರೀತಿ ನೀವು ಈ ಒಂದು ಈ ಎಮ್ಮೆಗಳ ಒಂದು ಸೇವೆ ಮಾಡ್ತೀರ? ಅದು ಎಮ್ಮೆ ಹೊರ ಕಟ್ಟಿ ಎಲ್ಲ ಸಗಣಿ ಹೊಡೆದು ಎಲ್ಲ ಇದು ಮಾಡಿರ್ತಾರೆ. ನಾವು 5-5:30 ಹಂಗೆ ಎದ್ದು ಮುಸರೆ ಇಡ್ತೀವಿ, ಹಾಲು ಕರ್ಕಂತೀವಿ, ಎಲ್ಲರ ಜವಾಬ್ದಾರಿಯಿಂದಾನೆ ಕೆಲಸ ಮಾಡ್ತೀವಿ. ಅಂದ್ರೆ ಕೊಠಡಿ ಸ್ವಚ್ಛತೆ ಇರಬೇಕು, ಎಮ್ಮೆಗಳ ಸಾಕಷ್ಟು ಸ್ವಚ್ಛತೆ ಇಟ್ಟರೆ ಅಂದ್ರೆ ಯಾವುದೇ ರೋಗ ರುಜಿನಿ ತುತ್ತಾಗಲ್ಲ ನಮ್ಮ ದನಕರುಗಳು ಅಂತ ಹೇಳ್ತೀರ? ಹೌದು, ಎಲ್ಲ ಸ್ವಚ್ಛತೆ ಇರಬೇಕು, ನಾವೇ ಆಗಿರ್ತೀವೋ ಹಾಗೆ ದನನು ಇರಬೇಕು, ಕ್ಲೀನ್ ಆಗಿ ಇರ್ಬೇಕು, ಆಮೇಲೆ ಜಾಸ್ತಿ ಬಿಸಿಲಿಗೂ ಕಟ್ಟಲ್ಲ, ನೆರಳಲ್ಲೇ ಇರ್ಬೇಕು, ಎಲ್ಲ ಚೆನ್ನಾಗಿ ಇಟ್ಕೊಂಡಿದೀವಿ, ಚೆನ್ನಾಗಿ ನೋಡ್ಕೊಂತಿದ್ದೆ ನಾನು. ಸಾಕಷ್ಟು ಹೊತ್ತು ಬಿಸಿಲಿಗೆ ಕಟ್ಟಬಾರ್ದು ಅಂತ ಹೇಳಿದ್ರ, ಬಿಸಿಲಿಗೆ ಕಟ್ಟಿದ್ರೆ ನಿಮ್ಗೆ ಏನ್ ಸಮಸ್ಯೆ ಅಂತ ಹೇಳ್ತೀರ ಇಲ್ಲಿ? ಬಿಸಿಲಿಗೆ ಕಟ್ಟಿದ್ರೆ ತೇಗ್ತಾ ಇರ್ತವೆ, ಹಾಗಾಗಿ ಮೇಯಲ್ಲ, ಹಾಗಾಗಿ ನೆರಳಾಗೆ ಕಟ್ಟಿ ಮೇವಾಕಿ ನೀರ್ ಕುಡಿಸ್ತೀವಿ. ಈಗ ಸಾಕಷ್ಟು ಹೊತ್ತು ಬಿಸಿಲಿಗೆ ಕಟ್ಟೋದ್ರಿಂದ ಹಾಲಿನ ಪ್ರಮಾಣ ಏನಾದ್ರೂ ಕಡಿಮೆ ಆಗುತ್ತೆ? ಅದೇ ಎಮ್ಮೆ ತೇಗಿ ತೇಗಿ ಸುಸ್ತಾಗಿರ್ತಾವ, ಹಾಲು ಕಡಿಮೆ ಆಗ್ಬೋದು, ಆಗುವಂತ ಇದು ಬರ್ಬೋದು, ಆದ್ರೆ ಅದಕ್ಕಾಗಿ ನಾವು ಜಾಸ್ತಿ ಬಿಸಿಲಿಗೆ ಕಟ್ಟಲ್ಲ. ಈಗ ಹಾಲು ಎಲ್ಲ ಮಾರಾಟ ಮಾಡೋದು ಅಂತಂದ್ರೆ ನಿಮ್ಮೂರಿನಲ್ಲಿ ಡೈರಿ ಇದೆಯಾ, ಬೇರೆ ಕಡೆ ಮಾರಾಟ ಮಾಡ್ತೀರಾ? ಡೈರಿನೂ ಇದೆ ನಮ್ಮೂರಲ್ಲಿಯ, ಆದ್ರೆ ಎಮ್ಮೆ ಹಾಲು ಡೈರಿ ಡಿಗ್ರಿ ಬರಲ್ಲ ಅಂತ ಹೇಳಿ ಹಾಕ್ಸ್ಕೊಳಲ್ಲ, ಹಾಗಾಗಿ ನಾವು ಜಗಳೂರಿ ಮೊಸರು ತಗೊಂಡೋಗಿ ಹಾಲು ಮೊಸರು ಕೊಟ್ಟು ಬರ್ತೀವಿ ಹೋಟ್ಲುಗಳಿಗೆ. ಈಗ ನಿಮ್ಗೆ ಅಲ್ಲಿಗೆ ಹೋಗಿ ಬರೋದು ಇದೆಲ್ಲ ಕಷ್ಟ ಅನ್ಸಲ್ವಾ ಮಾರಾಟ ಮಾಡೋದು? ಸ್ವಲ್ಪ ಕಷ್ಟ ಅನ್ಸುತ್ತೆ, ಮತ್ತೆ ಬಂದ ದನ ಹೊಡ್ಕೊಂಡು ಹೋಗ್ಬೇಕು ಅಂದ್ರೆ, ಹಾಗಾಗಿ ಮತ್ತೇನ ಮಾಡ್ಬೇಕಲ್ಲ ಅಂತ ಹೇಳಿ ಎಮ್ಮೆ ಕಟ್ಕೊಂಡಿವಿ ಅಂದ್ಮೇಲೆ ಇಲ್ಲಿ ಡೇರಿಗೆ ಹಾಕ್ಸ್ಕೊನಲ್ಲ ಅಂದ್ರೆ ಅಷ್ಟು ಊಟ ಮಾಡಕ್ಕಾಗಲ್ಲ, ಹಾಗಾಗಿ ನಾವು ಜಗಳೂರಿಗೆ ಹೋಗಿ ಮೊಸರು ಹಾಲು ಕೊಟ್ಟು ಬಂದು ಊಟ ಮಾಡ್ತೀವಿ. ಎಷ್ಟು ಲೀಟರ್ ಮಾಡ್ತೀರಾ? ನಾವು ಪ್ರತಿದಿನ 4 ಲೀಟರ್ ಕೊಡ್ತೀರಿ, ಬೆಳಗ್ಗೆ 2 ಲೀಟರ್, ಸಾಯಂಕಾಲ 2 ಲೀಟರ್, ಆಮೇಲೆ ವಾರಕ್ಕೊಂದು 3-4 ಸೇರ್ ಬೆಣ್ಣೆ ಮಾರ್ತೀವಿ. ಏನ್ ತೊಂದ್ರೆ ಏನ್ ಅನ್ಸಲ್ಲ, ಡೇರಿ ಅಷ್ಟೇ ದುಡ್ಡು ತೆಗಿತೀವಿ. ಏನ್ ಕೆ ಜಿ ಗಟ್ಟಲೆ ಕೊಡ್ತಾರೆ, ಏನ್ ಸೇರ್ ಗಟ್ಟಲೆ ಮಾರಾಟ ಮಾಡ್ತೀರಾ? ಹಾಗಾಗಿ ಕೆಜಿನು ಕೊಡ್ತೀವಿ, ಸೇರ್ ಗಟ್ಟಲೆ ಬೇಕಾದ್ರೆ ಸೇರ್ ಗಟ್ಟಲೆನೂ ಕೊಡ್ತೀವಿ. ಎಮ್ಮೆ ಸಾಕಾಣಿಕೆ ಮಾಡಿದ್ರಂತ ಅಲ್ಪ ಸ್ವಲ್ಪ ಆದ್ರೆ ನಿಮಗೆ ತಿಂಗಳಿಗೆ ಆದಾಯ ಬರುತ್ತೆ ಅಂತ ಹೇಳ್ತೀವಿ? ಹೌದು ಬರುತ್ತೆ, ತಿಂಗಳಿಗೆ ಆದಾಯ ಏನು ಬರುತ್ತೆ, ಮನೆಗೂ ಎಲ್ಲರೂ ಚೆನ್ನಾಗಿ ಊಟ ಮಾಡ್ತಾರ, ಕೊಂಡ್ಕೊಂಡ್ ಊಟ ಮಾಡಕ್ಕಾಗಲ್ಲ, ಚೆನ್ನಾಗಿರುತ್ತೆ ಆದಾಯ. ಮತ್ತಿದ್ರ ಜೊತೆ ನಿಮ್ಮ ಒಂದು ಸಂಘಕ್ಕೆ ವಾರಕ್ಕೆ ಏನ್ ನೀವು ಉಳಿತಾಯ ಹಣ ಕಟ್ಟಿದ್ರ ಇದರಿಂದ ನಿಮ್ಗೆ ಆದಾಯ ಸಿಗುತ್ತೆ? ಹೌದು, ನಾವು ಇದೇ ದುಡ್ಡನ್ನೇ ಆ ಸಂಘಕ್ಕೂ ಕಟ್ಟೋದು, ಮತ್ತೆ ಸಂಘಕ್ಕೂ ಏನಾದ್ರು ಸಾಲ ತಗೊಂಡ್ರು ವಾರ ದುಡ್ಡು ಕೊಡ್ತೀವಿ, ಉಳಿತಾಯ ದುಡ್ಡನ್ನು ಕಟ್ತೀವಿ, ಹಾಗಾಗಿ ಮತ್ತೆ ಇದೆಲ್ಲ ಬರುತ್ತೆ ಅಂತ ಹೇಳಿ. ನಮ್ಮ ಹೊಲದ ಕೆಲಸ ಇದ್ದಾಗ ಬೇರೆ ಹೊಲಕ್ಕೆ ಹೋಗಕ್ಕಾಗಲ್ಲ, ಹಾಲು ಬರೋದ್ರಿಂದ ಎಲ್ಲದೂ ಉಳಿತಾಯ ಆಗುತ್ತೆ, ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಅನುಕೂಲ ಆಗುತ್ತೆ, ಹಣಕಾಸಿನ ವ್ಯವಸ್ಥೆ, ಮಕ್ಕಳ ವಿದ್ಯಾಭ್ಯಾಸಕ್ಕೂ ಎಲ್ಲಾ ಇದಕ್ಕೂ ಮೇಂಟೈನ್ ಆಗುತ್ತೆ. ಈಗ ಎಮ್ಮೆಗಳನ್ನ 2 ಸಾಕಾಣಿಕೆ ಮಾಡಿದ್ವಿ ಅಂತ ಹೇಳಿದ್ರ, ಅಂತಂದ್ರೆ ಅವು ಅಭಿವೃದ್ಧಿ ಆಗ್ಬೇಕಂತಂದ್ರೆ ಕರುಗಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ, ಯಾವ ರೀತಿ ನೀವು ಸಾಕಾಣಿಕೆ ಮಾಡ್ತೀರ? ಫಸ್ಟ್ ಹಾಲು ಕುಡಿಯಕ್ ಬಿಡ್ತೀವಿ, ಆಮೇಲೆ 1-2 ತಿಂಗಳು ಆದ್ಮೇಲೆ ಅವ್ಕೆ ಸ್ನಾನ ಮಾಡಿಸ್ಬೇಕು, ಮೇವು ಚೆನ್ನಾಗಿ ತಿನ್ನಿಸ್ಬೇಕು, ಆಮೇಲೆ ಮುದ್ದೆ ಹಿಟ್ಟು ಎಲ್ಲ ಹಾಕಿ ಅನ್ನ ಹಾಕಿ ಅದಕ್ಕೆಲ್ಲ ಇಡ್ಬೇಕು, ಹಂಗಾದ್ರೆ ಅವ್ ಕರುಗಳು ಚೆನ್ನಾಗಿರ್ತವೆ. ಹಿಂಡಿ ಬೂಸ ಈ ರೀತಿ ಏನಾದ್ರೂ ಹಾಕ್ತೀರಾ ನೀವು? ಹಿಂಡಿ ಹಾಕ್ತಿವಿ. ಒಟ್ಟಾರೆ ನಿಮಗೆ ಕೃಷಿ ಮತ್ತು ಕೃಷಿ ಜೊತೆಗೆ ಈ ಒಂದು ದನಕರ ಸಾಕಾಣಿಕೆ ಮಾಡೋದ್ರಿಂದ ನಿಮಗೆ ಲಾಭ ಅನ್ಸುತ್ತೆ? ಲಾಭ ಅನ್ಸುತ್ತೆ ಚೆನ್ನಾಗಿ, ಆಮೇಲೆ ಸಗಣಿ ಹಾಕ್ತವೆ, ತಿಪ್ಪಿ ಗೊಬ್ಬರನೂ ಆಗುತ್ತೆ, ಎಲ್ಲದ್ರಿಂದನೂ ಎಮ್ಮೆ ಇರೋದ್ರಿಂದ ಲಾಭನೇಯ. ಈಗ ನಮಗೆ ಸಾಕಷ್ಟು ಇವತ್ತು ಕೊಟ್ಟಿಗೆ ಗೊಬ್ಬರ ಕೊಟ್ರೆ ಒಳ್ಳೆ ಬೆಳೆಗಳನ್ನ ಬೆಳಕೋಬಹುದು, ಅಂದ್ರೆ ಕೊಟ್ಟಿಗೆ ಗೊಬ್ಬರ ಬೇಕಂತಂದ್ರೆ ನಾವು ಈ ರೀತಿ ದನಕರುಗಳು ಸಾಕಾಣಿಕೆ ಮಾಡ್ಬೇಕಾಗುತ್ತೆ, ಅಂದ್ರೆ ಇದರಿಂದ ನಿಮಗೆ ಕೃಷಿ ಸಾಕಷ್ಟು ಅನುಕೂಲ ಅಂತ ಹೇಳ್ತೀರಾ? ಹೌದು, ನಾವು ಬೇರೆ ಕಡೆಯಿಂದ ಕೊಂಡ್ಕೊಂಡ್ಬಂದು ಗೊಬ್ಬರ ಇರಕ್ ಆಗಲ್ಲ, ಈ ನಾವ್ ಎಮ್ಮೆ ಸಾಕಿರೋದ್ರಿಂದ ನಮಗ್ ಗೊಬ್ಬರ ಚೆನ್ನಾಗಿರುತ್ತೆ, ಆಮೇಲೆ ನಮ್ಮಲ್ಲಿ ಗೊಬ್ಬರನೂ ಆಗುತ್ತೆ, ಎಲ್ಲದಕ್ಕೂ ಅನುಕೂಲನೂ ಆಗುತ್ತೆ ದನಕರ ಇರೋದ್ರಿಂದ, ಹಾಗಾಗಿ ದನಕರುಗಳು ಚೆನ್ನಾಗಿ ಸಾಕ್ತಿವಿ. ಒಟ್ಟಾರೆ ನಿಮಗೆ ಈ ಒಂದು ಕೃಷಿ ಜೀವನ ನೆಮ್ಮದಿ ತಂದ್ಕೊಟ್ಟಿದೆ? ಹೌದು, ನೆಮ್ಮದಿ ತಂದ್ಕೊಟ್ಟಿದೆ, ಅದರಿಂದಲೇ ನಾವು ನೆಮ್ಮದಿ ಇರೋದು, ಅದರಿಂದಲೇ ನಾವು ಜೀವನ ಮಾಡೋದು. ಒಳ್ಳೇದು ಮಂಜುಳಮ್ಮನವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೃಷಿ ಬದುಕಿನ ಅನುಭವಗಳು ಈ ಕುರಿತು ಇದುವರೆಗೂ ಜಗಳೂರು ತಾಲೂಕು ಬಿಸ್ತುವಳ್ಳಿಯ ರೈತ ಮಹಿಳೆ ಮಂಜುಳಮ್ಮ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಸಂದರ್ಶಿಸಿದವರು UM ಮರುಳಸಿದ್ದೇಶ್. ರೈತ ಬಾಂಧವರೇ, ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಇನ್ನು ಇಂದಿನ ಮಾರುಕಟ್ಟೆ ಧಾರಣೆಯನ್ನು ನೋಡೋಣ ಬನ್ನಿ. ಚಿತ್ರದುರ್ಗ ಮಾರುಕಟ್ಟೆ ಧಾರಣೆ ಇಂತಿದೆ. ಅಲಸಂದೆ ಕಾಳು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ 6,472 ರೂಪಾಯಿಗಳು, ಅಪಿ ಅಡಕೆ 39,819 ರೂಪಾಯಿಗಳಿಂದ ಗರಿಷ್ಠ 40,222 ರೂಪಾಯಿಗಳು, ಬೆಟ್ಟೆ ಅಡಿಕೆ 31,149 ರೂಪಾಯಿಗಳಿಂದ 31,569 ರೂಪಾಯಿಗಳು, ಕೆಂಪುಗೋಟು ಅಡಿಕೆ 27,609 ರೂಪಾಯಿಗಳಿಂದ 28,010 ರೂಪಾಯಿಗಳು. ರಾಶಿ ಅಡಿಕೆ 39,339 ರೂಪಾಯಿಗಳಿಂದ 39,779 ರೂಪಾಯಿಗಳು. ನಾಟಿ ನೆಲಗಡಲೆ ಶೇಂಗಾ 4,800 ರೂಪಾಯಿಗಳಿಂದ 7,489 ರೂಪಾಯಿಗಳು. ಮೆಕ್ಕೆಜೋಳ 1,659 ರೂಪಾಯಿಗಳಿಂದ 2,299 ರೂಪಾಯಿಗಳು. ಸೂರ್ಯಕಾಂತಿ ಸ್ಥಳೀಯ 4,689 ರೂಪಾಯಿಗಳಿಂದ ಗರಿಷ್ಠ 5,689 ರೂಪಾಯಿಗಳು. ತೊಗರಿ ಕನಿಷ್ಠ ಮತ್ತು ಗರಿಷ್ಠ 5,400 ರೂಪಾಯಿಗಳು. ಇನ್ನು ಚನ್ನಗಿರಿ ಮಾರುಕಟ್ಟೆಯಲ್ಲಿ ರಾಶಿ ಅಡಿಕೆಗೆ ಕನಿಷ್ಠ 36,599 ರೂಪಾಯಿಗಳಿಂದ ಗರಿಷ್ಠ 42,200 ರೂಪಾಯಿಗಳಿದೆ. ಚಳ್ಳಕೆರೆ ಮಾರುಕಟ್ಟೆಯಲ್ಲಿ ಗೆಜ್ಜೆ ಶೇಂಗಾಗೆ ಪ್ರತಿ ಕ್ವಿಂಟಲ್ಗೆ 3,600 ರೂಪಾಯಿಗಳಿಂದ 7,831 ರೂಪಾಯಿಗಳು. ಸೂರ್ಯಕಾಂತಿ 5,012 ರೂಪಾಯಿಗಳಿಂದ ಗರಿಷ್ಠ 5,301 ರೂಪಾಯಿಗಳಿದೆ. ಇನ್ನು ಬಳ್ಳಾರಿಯಲ್ಲಿ ಹೈಬ್ರಿಡ್ ಸಜ್ಜೆಗೆ 2,165 ರೂಪಾಯಿಗಳಿಂದ 2,756 ರೂಪಾಯಿಗಳಿದ್ದರೆ ನೆಲಗಡಲೆ ಶೇಂಗಾಗೆ 4,669 ರೂಪಾಯಿಗಳಿಂದ 8,686 ರೂಪಾಯಿಗಳು. ಜೋಳ ಕನಿಷ್ಠ ಮತ್ತು ಗರಿಷ್ಠ 2,666 ರೂಪಾಯಿಗಳು. ಮೆಕ್ಕೆಜೋಳ 1,610 ರೂಪಾಯಿಗಳಿಂದ 2,161 ರೂಪಾಯಿಗಳು. ನವಣೆ ಕನಿಷ್ಠ ಮತ್ತು ಗರಿಷ್ಠ 3,061 ರೂಪಾಯಿಗಳು. ತೊಗರಿ 5,859 ರೂಪಾಯಿಗಳಿಂದ 7,401 ರೂಪಾಯಿಗಳು. ಇದು ಇಂದಿನ ಮಾರುಕಟ್ಟೆ ಧಾರಣೆ. ರೈತ ಬಾಂಧವರೇ, ಈಗ ಒಂದು ಜನಪದ ಗೀತೆಯನ್ನು ಕೇಳಿ ಬರೋಣ. ಬೇಡಿ ಶಿರವಾಗಿ ಬೇಡಿ ಕರುಣದಿಂದ ಕಾಯುವ ದೇವರಿಗೆ.